ಅಸಜ್ಜಾಗರಿತೆ ದೃಷ್ಟ್ವಾ. ಅಸಜ್ಜಾಗರಿತೆ ದೃಷ್ಟ್ವಾ. 39. ಸ್ವಪ್ನೆ ಪಶ್ಯತಿ ತನ್ಮಯ. ಸ್ವಪ್ನೆ ಪಶ್ಯತಿ ತನ್ಮಯ. ಅಸಸ್ವಪ್ನೇಪಿ ದೃಷ್ಟ್ವಾಚ. ಅಸಸ್ವಪ್ನೇಪಿ ದೃಷ್ಟ್ವಾಚ. ಪ್ರತಿಬುದ್ಧೋ ನ ಪಶ್ಯತಿ. ಪ್ರತಿಬುದ್ಧೋ ನ ಪಶ್ಯತಿ. ಅಸಜ್ಜಾಗರಿತೆ ದೃಷ್ಟ್ವಾ. ಅಸಜ್ಜಾಗರಿತೆ ದೃಷ್ಟ್ವಾ. ಸ್ವಪ್ನೆ ಪಶ್ಯತಿ ತನ್ಮಯ. ಸ್ವಪ್ನೆ ಪಶ್ಯತಿ ತನ್ಮಯ. ಅಸಸ್ವಪ್ನೆ ದೃಷ್ಟ್ವಾಚ. ಅಸಸ್ವಪ್ನೇಪಿ ದೃಷ್ಟ್ವಾಚ. ಪ್ರತಿಬುದ್ಧೋ ನ ಪಶ್ಯತಿ. ಪ್ರತಿಬುದ್ಧೋ ನ ಪಶ್ಯತಿ. 283 ಕೂಡ ಆಗಿದೆ ಭಾಷ್ಯ. 40 ಶ್ಲೋಕ. ನಾಸ್ತ್ಯ ಸದ್ಧೇತು ಕಮಸತ್. ನಾಸ್ತ್ಯ ಸದ್ಧೇತು ಕಮಸತ್. ನಾಸ್ತ್ಯ ಸದ್ಧೇತು ಕಮಸತ್. ನಾಸ್ತ್ಯ ಸದ್ಧೇತು ಕಮಸತ್. ಸದ ಸದ್ಧೇತು ಕಂ ತಥಾ. ಸದ ಸದ್ಧೇತು ಕಂ ತಥಾ. ಸಚ್ಚ ಸದ್ಧೇತು ಕಂ ನಾಸ್ತಿ. ಸಚ್ಚ ಸದ್ಧೇತು ಕಂ ನಾಸ್ತಿ. ಸದ್ಧೇತು ಕಮಸತ್ ಅಸತ್ಕುತಃ. ಸದ್ಧೇತು ಕಮಸತ್ಕುತಃ. ಸದ್ಧೇತು ಕಮಸತ್ಕುತಃ. ಕಾರ್ಯ ಕಾರಣಗಳ ಸಾಧ್ಯತೆ. 4 ತರಹದ ಸಾಧ್ಯತೆಗಳು. ಕಾರಣ ಕಾರ್ಯ ಚಿಂತನೆಯಲ್ಲಿ 4 ತರಹದ ಸಾಧ್ಯತೆಗಳನ್ನು ಇಲ್ಲಿ ಹೇಳ್ತಾರೆ. ಹೇಳುವುದರ ಹಿಂದೆ ತಾತ್ಪರ್ಯ ಏನು ಅಂದರೆ, ಈ 4 ಸಂಗತಿಗಳು, ಕಾರ್ಯಕಾರಣ ಸಂಗತಿಗಳು ಆತ್ಮನಿಗೆ, ಪಾರಮಾರ್ಥಿಕ ಆತ್ಮನಿಗೆ ಹೊಂದಿ ಬರೋದಿಲ್ಲ. ಇವು 4 ಹೊಂದಿ ಬರೋದಿಲ್ಲ. ಏಕೆಂದರೆ ಆತ್ಮನು ಕಾರ್ಯವೂ ಅಲ್ಲ, ಆತ್ಮನು ಕಾರಣವೂ. ಅದನ್ನು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಮೊದಲನೇದ್ದು ಹೇಳ್ತಾರೆ, ಅಸತ್ ಹೇತುಕಂ ನಾಸ್ತಿ. ನಿನ್ನೆ ಬರೆಸಿದ್ದೀನಿ 4 ಅವುಗಳನ್ನು, ಹೌದಾ? ಅಸತ್ತು ಎನ್ನುವ ಕಾರ್ಯಕ್ಕೆ ಅಸತ್ತು ಎನ್ನುವ ಕಾರಣವೂ ಆಗಲಿಕ್ಕೆ ಸಾಧ್ಯವಿಲ್ಲ. ಶಶವಿಷಾಣಕ್ಕೆ ರಜ್ಜು ಸರ್ಪವು ಕಾರಣವಾಗುವುದಿಲ್ಲ. ಉದಾಹರಣೆ ಅರ್ಥ ಆಯ್ತಾ? ಶಶವಿಷಾಣಕ್ಕೆ ರಜ್ಜು ಸರ್ಪವು ಕಾರಣವಾಗುವುದಿಲ್ಲ. ಯಾಕೆ? ಶಶವಿಷಾಣವು ಅಸತ್, ರಜ್ಜು ಸರ್ಪವು ಕೂಡ ಅಸತ್. ಸೊ ಅಸತ್ತು ಅಸತ್ತಿಗೆ ಕಾರಣ ಆಗುವುದಿಲ್ಲ. ಇದು 1. 2. ಹೇಳ್ತಾರೆ, ಅಸತ್ ಹೇತುಕಂ ಅಸತ್ನ ವಿದ್ಯತೆ. ಆಯ್ತಾ? ಬಂದಿದ್ದು 2. ಹೇಳ್ತಾರೆ, ಸದ್ ಅಪಿ ಘಟಾದಿ ವಸ್ತು ಅಸಧೇತುಕಂ. ಹಾ, ಅಸತ್ ಕಾರಣವನ್ನು ಇಟ್ಟುಕೊಂಡು ಸತ್ ಎನ್ನುವಂಥದ್ದು ಆಗೋದಿಲ್ಲ. 2. ಅಂದರೆ ಕಾರಣವೂ ಅಸತ್, ಕಾರ್ಯವೂ ಸತ್. ಅಸತ್ ಕಾರ್ಯ ಕಾರಣದಿಂದ ಸತ್ ಕಾರ್ಯವೂ ಆಗೋದಿಲ್ಲ. ಅರ್ಥ ಆಗಲಿಲ್ಲ? ಅಸತ್ ಕಾರಣದಿಂದ, ರಜ್ಜು ಸರ್ಪದಿಂದ ಸತ್ ಕಾರ್ಯ ಘಟವು ಉಂಟಾಗೋದಿಲ್ಲ. ರಜ್ಜು ಸರ್ಪದಿಂದ ಘಟವು ಉಂಟಾಗೋದಿಲ್ಲ. ಯಾಕೆ ಉಂಟಾಗೋದಿಲ್ಲ? ಅಸತ್ ಕಾರ್ಯ. ಆ ಅಸತ್ ಕಾರ್ಯದಿಂದ ಅಸತ್ ಕಾರಣ, ಅಸತ್ತನ್ನು ಕಾರಣವನ್ನಾಗಿಟ್ಟುಕೊಂಡು ನಾವು ಸತ್ ಕಾರ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಇದು 2. 3. ಸತ್ ಕಾರಣವನ್ನು ಇಟ್ಟುಕೊಂಡು ಸತ್ ಕಾರ್ಯ ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕಾರಣವೂ ಸತ್, ಕಾರ್ಯವೂ ಸತ್. ಘಟಾದಿ ವಿದ್ಯಮಾನ ಘಟಾದಿ ವಸ್ತು ಅಂತರ ಕಾರ್ಯಂ ನಾಸ್ತಿ. ಘಟ ಎನ್ನುವುದೊಂದಿದೆ, ಅದೇ ಘಟದಿಂದ ಇನ್ನೊಂದು ಘಟ ಉಂಟಾಯಿತು ಅಂತ ಹೇಳಲಿಕ್ಕಾಗೋದಿಲ್ಲ. ಸತ್ಕಾರ್ಯದಿಂದ ಸತ್ತು ಉಂಟಾಗುತ್ತದೆ, ಸತ್ ಕಾರಣದಿಂದ ಸತ್ ಕಾರ್ಯ ಉಂಟಾಗುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಮೂರನೇದು. ನಾಲ್ಕನೇದ್ದು ಹೇಳ್ತಾರೆ, ಕಾರಣವೂ ಸತ್ತು ಕಾರ್ಯವೂ ಅಸತ್ತು. ಮೂರನೇದ್ದು ಕಾರಣವೂ ಸತ್ತು ಕಾರ್ಯವೂ ಸತ್ತು. ನಾಲ್ಕನೇದ್ದು ಕಾರಣವೂ ಸತ್ತು ಕಾರ್ಯವೂ ಅಸತ್ತು. ಉಂಟಾದಂತಹ ಕಾರ್ಯ ಅಸತ್ತು, ಕಾರಣ ಏನದಕ್ಕೆ ಸತ್ತು. ಅಂದರೆ ಇದ್ದದ್ದರಿಂದ ಇಲ್ಲದ್ದು ಹುಟ್ಟುತ್ತದೆ ಸಾಧ್ಯ ಇಲ್ಲ, ಇಲ್ಲದ್ದರಿಂದ ಇಲ್ಲದ್ದು ಹುಟ್ಟುತ್ತದೆ ಸಾಧ್ಯವಿಲ್ಲ, ಇಲ್ಲದ್ದರಿಂದ ಇದ್ದದ್ದು ಹುಟ್ಟುತ್ತದೆ ಸಾಧ್ಯವಿಲ್ಲ. ನಾಲ್ಕು ಸಾಧ್ಯತೆಗಳನ್ನು ಅಲ್ಲಗಳೆದ ನಂತರ ಪಾರಮಾರ್ಥಿಕ ಆತ್ಮನಿಗೆ ಇವು ನಾಲ್ಕು ಹೊಂದಿ ಬರುವುದಿಲ್ಲ. ಆದ್ದರಿಂದ ಆತ್ಮನು ಕಾರ್ಯವೂ ಅಲ್ಲ, ಆತ್ಮನು ಕಾರಣವೂ ಅಲ್ಲ. ಏಕೆಂದರೆ ಇಲ್ಲೊಂದು ಕೊನೆಯೊಂದು ಅಭಿಪ್ರಾಯ ಕೊಡ್ತಾರೆ, ಏನಂದರೆ ಕಾರ್ಯಕಾರಣಭಾವ ಸಂಭವತಿ ಶಕ್ಯ ವಾ ಕಲ್ಪಯಿತು. ಯಾವುದಕ್ಕೆ ಆತ್ಮನಿಗೆ ಕಾರ್ಯಕಾರಣ ಭಾವ ಉಂಟಾಗುತ್ತದೆ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅತ ವಿವೇಕಿನಾಂ ಅಸಿದ್ಧ ಇವ ಕಾರ್ಯಕಾರಣಭಾವ. ಕಾರ್ಯಕಾರಣಭಾವ ಅನ್ನುವಂಥದ್ದು ವಿವೇಕಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಏನೋ ಆತ್ಮನಲ್ಲಿ ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ ಇತಿ ಅಭಿಪ್ರಾಯ. ಇದು ನಿಶ್ಚಿತವಾದ ಅಭಿಪ್ರಾಯ. ಭಾಷ್ಯ 285. ಪುನರಪಿ ಜಾಗ್ರತ ಸ್ವಪ್ನಯೋ ಅಸತೋ ಅಪಿ ಕಾರ್ಯಕಾರಣಭಾವ ಶಂಕಾಂ ಅಪನಯನ ಅಪನಯನ್ ಆಹ. ಆಯ್ತಲ್ಲ, ಈಗ ಹೇಳಿದ ಅಷ್ಟೇ ಅಲ್ಲ, ನಿನ್ನೆ ಮೊದಲು ಅಡ್ವಾನ್ಸಾಗಿ ಬರೆಸಿದ್ದೇನೆ, ಅಡ್ವಾನ್ಸಾಗಿ ಬರ್ಸ ನೀವು ಓದಿಸಲಿಲ್ಲ ಅಷ್ಟೇ, ನಾವು ಓದಿದೆ ಭಾಷ್ಯ, ನಾನು ಓದೆ ಓದಿದೆ. ಘಟಾದಿ ವಿದ್ಯಮಾನಂ ಘಟಾದಿ ವಸ್ತು ಅಂತರ ಕಾರ್ಯಂ ನಾಸ್ತಿ, ಸತ್ ಕಾರ್ಯಂ ಅಸತ್ ಕುತ ಇವ ಸಂಭವತಿ, ನ ಚ ಅನ್ಯ ಕಾರ್ಯಕಾರಣಭಾವ ಸಂಭವತಿ ಶಕ್ಯೋ ವಾ ಕಲ್ಪಯಿತು. ಅತ ವಿವೇಕಿನಾಂ ಅಸಿದ್ಧ ಇವ ಕಾರ್ಯಕಾರಣಭಾವ ಕಸ್ಯಚಿತ್ ಅಭಿಪ್ರಾಯ. ಇದನ್ನು ಓದಲಿಲ್ವಾ? ಓದಿಸಲಿಲ್ಲ, ಓದಿಸಿದೆ, ಸಂಧಿ ಬಿಡಿಸಿಕೊಂಡಿದೆಯಾ? ರೈಟಾ, ಹೋಗಿಲ್ಲ ಮುಂದೆ 85ಕ್ಕೆ. ಮಾಂಡ್ಯಕ್ಕೆ ಮುಗಿಸ್ಬಿಟ್ಟೆ ಅಂದರೆ ಬ್ರಹ್ಮಸೂತ್ರಕ್ಕೆ ಸರಳ ಆಗ್ತದೆ. ಸೊಕ್ಕೆ ಯಾವಾಗ ಮುಗಿದು ಮುಗಿತು. ಪುನರಪಿ ಜಾಗ್ರ ಸ್ವಪ್ನಯೋ ಅಸತೋ ಅಪಿ ಕಾರ್ಯಕಾರಣಭಾವ ಶಂಕಾ ಅಪನಯನ್ ಆಹ. ರತ್ನ ಪಕ್ಷಿ ಮೊನ್ನೆಯಿಂದ ಅಡ್ಡಾಡ್ತಾ ಇದೆ ಇಲ್ಲಿ. ನನ್ನ ಪಕ್ಷಿಗೆ ಚಳಿ ಇಲ್ಲ, ಏನು ಯಾವಾಗಲೂ ಬರ್ತೀನಿ. ಬಂದರೆ ಹಿಂಗೆ ಸಿಗ್ನಲ್ ಬೇರೆ ಕೊಡ್ತು ಮತ್ತೆ ಅಲ್ಲಿ ಬರ್ತದೆ ಕಿಟಕಿ ಒಳಗೆ ಮಾವಿನ ಗಿಡದಾರೆ. ಇನ್ನು ಜಾಗ್ರತ ಸ್ವಪ್ನ ಯೋಹೋ, ಎಚ್ಚರ ಮತ್ತು ಕನಸುಗಳು. ಈ ಸಿದ್ಧಾಂತಕ್ಕೆ ನಾವು ಬಂದಿದ್ದೇವೆ ಆಲ್ಮೋಸ್ಟ್. ಏನು, ಎಚ್ಚರವೂ ಸುಳ್ಳು ಕನಸು ಸುಳ್ಳು. ಕನಸು ಎಷ್ಟು ಸುಳ್ಳು ಅಷ್ಟು ಎಚ್ಚರವೂ ಸುಳ್ಳು. ಕನಸು ಎಷ್ಟು ಕ್ಷಣಿಕ ಎಚ್ಚರವೂ ಅಷ್ಟೇ ಕ್ಷಣಿಕ. ಕನಸು ಎಷ್ಟು ಅನುಭವಕ್ಕೆ ಬರ್ತದೆ ಎಚ್ಚರವು ಅಷ್ಟೇ ಅನುಭವಕ್ಕೆ ಬರ್ತದೆ, ಎಚ್ಚರವು ಎಷ್ಟು ಅನುಭವಕ್ಕೆ ಬರ್ತದೆ ಅಷ್ಟೇ ಕನಸು ಕೂಡ ಅನುಭವಕ್ಕೆ ಬರ್ತದೆ. ಆದರೂ ಕನಸು ಹೇಗೆ ಸುಳ್ಳು ಹಾಗೆ ಎಚ್ಚರವು ಸುಳ್ಳು, ಇದು ಸಿದ್ಧಾಂತಕ್ಕೆ ನಾವು ಬಂದಿದ್ದೀವಿ. ಹಾಗಿದ್ದಾಗ್ಯೂ ಕೂಡ ಕಾರ್ಯಕಾರಣ ಭಾವ ಶಂಕಾ, ಕಾರ್ಯಕಾರಣ ಭಾವ ಇರಲೇಬೇಕಾಗುತ್ತೆ. ಅನುಭವಿಸ್ತಾ ಇದ್ದೇವಲ್ಲ, ಕಾರ್ಯಕಾರಣ ಭಾವ ಇರಲೇಬೇಕು ಅನ್ನುವಂಥದ್ದು ಇನ್ನೂ ಸಂಶಯ ಉಳಿದದೆ ಶಂಕಾ. ಆ ಸಂದೇಹವನ್ನು ಕೂಡ ಅಪನಯನಂ ಆಹ, ಅದನ್ನು ಕೂಡ ಏನು ಮಾಡಬೇಕೀಗ, ಆ ಒಂದು ಸ್ಮಾಲೆಸ್ಟ್ ಡೌಟ್ ಕೂಡ ಇರಬಾರ್ದು. ಇಂಗ್ಲೀಷ್ ಒಳಗೆ ಅಯೋಟ್ ಅಂತ, ಅಯೋಟ್ ಆಫ್ ಡೌಟ್, ಅಯೋಟ್ ಆಫ್ ಡೌಟ್ ಕೂಡ ಇರಬಾರ್ದು. ಒಂದು ಕಿಂಚಿತ್ ಸಂದೇಹ ಸಂಶಯ ಕೂಡ ಉಳಿಬಾರ್ದು, ಅಷ್ಟು ಮಟ್ಟಿಗೆ ನಿವಾರಣೆ ಆಗಬೇಕು. ಏನು ಕಾರ್ಯಕಾರಣ ಭಾವ, ಆ ದೃಷ್ಟಿಯಿಂದ ಶಂಕಾಂ ಅಪನಯನಂ ಆಹ ಅಂತ ತೆಗೆದುಹಾಕಬೇಕು ಅಂತೇಳಿ ಈ 41ನೇ ಶ್ಲೋಕವನ್ನು ತಗೊಂಡಿದ್ದಾರೆ. ವಿಪರ್ಯಾಸಾದ್ ಯಥಾ ಜಾಗ್ರತ ಅಚಿಂತ್ಯಾನ್ ಭೂತವ ಸ್ಪೃಶೇತ ತಥಾ ಸ್ವಪ್ನೆ ವಿಪರ್ಯಾಸಾತ್ ಧರ್ಮಾನ್ ತತ್ರೈವ ಪಶ್ಯಂತಿ. ವಿಪರ್ಯಾಸಾದ್ ಯಥಾ ಜಾಗ್ರತ ಅಚಿಂತ್ಯಾನ್ ಭೂತವತ್ ಸ್ಪೃಶೇತ್ ತಥಾ ಸ್ವಪ್ನೆ ವಿಪರ್ಯಾಸಾತ್ ಧರ್ಮಾಸ್ತತ್ರೈವ ಪಶ್ಯತಿ. ವಿಪರ್ಯಾಸಾತ್ ಅಜ್ಞಾನದಿಂದಾಗಿ, ತಿಳುವಳಿಕೆಯ ಕೊರತೆಯಿಂದಾಗಿ, ಚಿಂತನೆ ಮಾಡದೇ ಇರುವುದರಿಂದಾಗಿ, ವಿಪರ್ಯಾಸ ಯಥಾ ಜಾಗೃತ ಅಚಿಂತ್ಯಾನ್ ಭೂತವತ್ ಸ್ಪೃಶೇತ. ಜಾಗೃತದಲ್ಲಿಯ ಅಚಿಂತ್ಯಾನ್ ಅನುಭವಿಸಲು ಅಸಾಧ್ಯವಾದಂಥದ್ದು ಅಚಿಂತ್ಯ, ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದನ್ನು ಭೂತವ ಸ್ಪೃಶೇತ ತ್ರಿಕಾಲ ಸತ್ಯ ಅಂತ ನಾವು ಅನುಭವಿಸ್ತೀವಿ. ವಿಪರ್ಯಾಸ, ವಿಪರ್ಯಾಸ ಅಂದ್ರೇನು, ಅಜ್ಞಾನ. ಅಜ್ಞಾನ ಅಂದ್ರೇನು, ನೀನು ಚಿಂತನೆಯನ್ನು ಮಾಡಲಿಕ್ಕೆ ಆಲಸಿ ಇದ್ದೀಯ, ಇದಕ್ಕೆ ಅಜ್ಞಾನ ಅಂತ ಕರೀತ. ಧಾರವಾಡ ಶಬ್ದ ಮುಗ್ಗಲ, ಮುಗ್ಗಲಿಗೆ ಹಿಡಿ, ಮುಗ್ಗಲಿಗೆ ಹಿಡಿ. ನಿದ್ದೆನೆ ಮಾಡಿಬಿಡ್ತಾರ, ಸ್ವಲ್ಪ ನೀ ವಿಚಾರ ಹಾಕ್ಬಿಡ ಇವೆ, ಬಟ್ ವಿಚಾರ ಹಾಕಬಾರ್ದು ನೋಡ್ರಿ. ಬೇಕಾದ್ರೆ ಚಪ್ಪಾಳೆ ಚಟ್ಟು ತಾಳ ಹಾಕಂತೇಳಿ ಹಾಕ್ತಾರೆ, ಗೋಣ ಹಾಕಂತೇಳಿ ಹಾಕ್ತಾರೆ, ಕುಣಿ ಅಂತೇಳಿ ಕುಣಿತಾರೆ. ಆದರೆ ವಿಚಾರ ಮಾಡಲಿಕ್ಕೆ ಹೇಳ್ಬೇಕು, ನಮ್ಮ ಕಡೆ ವಿಚಾರ ಮಾಡಲಿಕ್ಕಾಗುತ್ತೆ, ಇಮ್ಮಿಡಿಯೇಟ್ಲಿ ನಿದ್ದೆಗೆ ಹೋಗ್ಬಿಡು. ಈಗ ನಾವು ಏನು ವಿಚಾರ ಮಾಡಿಸ್ಬೇಕು, ಈಗ ನಾನು ತಥಾ ಅಸ್ತು ಅನ್ಬೇಕಷ್ಟೇ. ನೀನು ನಿದ್ದೆ ಮಾಡ್ದೆಪ್ಪ ತಥೈವ ಅಸ್ತು, ಹಾಗೆ ಆಗಲ್ಲ. ಸೊ ವಿಪರ್ಯಾಸ ಅಂತಂದರೆ ತಪ್ಪು ತಿಳುವಳಿಕೆ ಅಂತಲೂ ಒಂದು ಅರ್ಥ ಆಗ್ತದೆ, ಆದರೆ ಇಲ್ಲಿ ಹೊಂದಿ ಬರೋದಿಲ್ಲ. ಅವಿವೇಕದಿಂದಾಗಿ ಅಜ್ಞಾನದಿಂದಾಗಿ ತಪ್ಪು ತಿಳುವಳಿಕೆ. ಬಟ್ ಅಜ್ಞಾನ ಅಂದ್ರೆ ಏನು, ವಿಚಾರದ ಕೊರತೆ. ಏನಾಗಿದೆ ಅಜ್ಞಾನದಿಂದಾಗಿ, ಯಥಾ ಯಾವ ಪ್ರಕಾರ ಜಾಗೃತ ಜಾಗರಿತ ಅಚ್ಚ ಎಚ್ಚರದ ಅವಸ್ಥೆಯಲ್ಲಿ ಅಚಿಂತ್ಯಾನುಭಾವ, ಯಾವ ಭಾವಗಳ ಬಗ್ಗೆ ನಾವು ಚಿಂತನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಆ ಭಾವಗಳು ಇಲ್ಲೇ ಇಲ್ಲ ಅಲ್ಲಿ. ಅವು ಆರೋಪಿತ ಭಾವಗಳೇ ವಿನಃ ಅವು ವಸ್ತುತಃ ಅಭಾವಗಳು ಇಲ್ಲ. ಯಾವ ವಸ್ತುವಿನಲ್ಲಿಯೂ ಕೂಡ ಒಳ್ಳೆಯದು ಅಂತ ಬರೆದಿಲ್ಲ ನೋಡ್ರಿ, ಯಾವ ಪಕ್ಕಳಿ ಮೇಲೂ ಬರೆದಿಲ್ಲ ಇಲ್ಲಿ ಒಳ್ಳೆಯದು. ಆದರೂ ಇದರಲ್ಲಿ ಒಳ್ಳೆಯ ಹೂವು ಅನ್ನೋ ಭಾವ ಮೂಡುತ್ತದೆ ಇಲ್ಲೋ? ಒಳ್ಳೆ ಮನುಷ್ಯ, ಒಳ್ಳೆ ಹಣ್ಣು, ಆಹಾ ಎಂಥ ಒಳ್ಳೆ ದೃಶ್ಯ, ಈ ಏನು ಭಾವ ಮೂಡ್ತದ ಇದು ಅಲ್ಲಿ ಇಲ್ಲ. ಮತ್ತೆ ಎಲ್ಲಿಂದ ಬಂತು ಮಂಗನ ಮಗನ? ಸ್ವಯಂ ಇದು ಆರೋಪಿತ. ವಸ್ತು ಹೇಗಿದೆಯೋ ಹಾಗೆ ಇದೆ, ಹೇಗಿದೆಯೋ ಹಾಗೆ ಇದ್ದ ವಸ್ತುವಿನಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ನಾನು ಭಾವಿಸಿದ್ದಾದರೆ ವಸ್ತುವಿನ ತಪ್ಪ. ನನಗೆ ಹೇಗೆ ಬೇಕು ಹಾಗೆ ಭಾವಿಸೋದು ಮಹಾಪರಾಧ. ಇದು ಸಿರೀಸ್ ಆಫ್ ಮಹಾಪರಾಧಗಳು, ಒಂದು ಎರಡು ನೂರು ಸಾವಿರ ಅಲ್ಲ, ಜನ್ಮ ಜನ್ಮಾಂತರಗಳಿಂದ ಇಂಥ ಮಹಾ ಅಪರಾಧಗಳಾಗ್ತಾ ಬಂದಿವೆ ನಮ್ಮಿಂದ. ಯಾಕೆ? ವಿಪರ್ಯಾಸಾತ್, ವಿಚಾರದ ಕೊರತೆಯಿಂದಾಗಿ. ಅಚಿಂತ್ಯ, ಯಾವ ವಸ್ತುವನ್ನು ಚಿಂತನೆಗೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ತಗೊಂಡು ಬನ್ನಿ, ಯಾವ ವಸ್ತುವಿಗೂ ಕೂಡ ನೀವು ಈ ವಸ್ತು ಒಂದು ಶಾಶ್ವತವಾದ ವಸ್ತು ಅಂತ ಸಿದ್ಧ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾವ ವಸ್ತುನೇ ತಗೊಳ್ಳಿ, ಇದು ಶಾಶ್ವತವಾದ ವಸ್ತು ಅಂತ ಸಿದ್ಧ ಮಾಡಲಿಕ್ಕೆ ಯಾರ ಕಡೆಯಿಂದಲೂ ಆಗೋದಿಲ್ಲ. ಹಾಗಾದ್ರೆ ಯಾವುದು ಸಿದ್ಧವೇ ಆಗೋದಿಲ್ಲ ಅದ್ರ ಬಗ್ಗೆ ಚಿಂತನೆ ಹೆಂಗೆ ಮಾಡೋದು? ಆದರೂ ಕೂಡ ನಾವು ಚಿಂತನೆ ಮಾಡ್ತೀವಿ. ಅಚಿಂತ್ಯಾನ್ ಭಾವಾನ್ ಅಶಕ್ಯ ಚಿಂತನೀಯಾನ್ ಭಾವಾನ್, ಏನು ಮಾಡ್ತೀವಿ ನಾವು ಅದ್ರ ಬಗ್ಗೆ? ವಿಕಲ್ಪಯೇತ ಸ್ಪೃಶನ್ ಇವ ವಿಕಲ್ಪಯೇತ. ಹಾ, ನನ್ನ ಅನುಭವಕ್ಕೆ ಲಭ್ಯವಾಯಿತು, ನನ್ನ ಏನದು ನನ್ನ ಅನುಭವಕ್ಕೆ ಲಭ್ಯವಾಯಿತು, ನನ್ನ ದೃಶ್ಯಕ್ಕೆ ಲಭ್ಯವಾಯಿತು, ನಾನು ಅದನ್ನು ಕೇಳಿಸಿಕೊಂಡಿದ್ದೀನಿ, ನಾನು ಅದನ್ನು ಸ್ಪರ್ಶ ಮಾಡಿದ್ದೇನೆ, ನಾನು ಮುಟ್ಟಿ ಬಂದಿದ್ದೇನೆ, ನಾನು ನೋಡಿ ಬಂದಿದ್ದೇನೆ. ಇವಷ್ಟು ಯಾವುದಕ್ಕೆ, ಯಾವ ವಸ್ತು ಇನ್ನೂ ವಸ್ತು ಅಂತ ಸಿದ್ಧವೇ ಆಗಿಲ್ಲ. ಯಾವ ವಸ್ತು ಇನ್ನೂ ವಸ್ತು ಅಂತ ಸಿದ್ಧ ಆಗಿಲ್ಲ. ಘಟ ಎನ್ನುವ ವಸ್ತು ಘಟ ಅಂತ ಸಿದ್ಧ ಆಗಿಲ್ಲ. ರಜ್ಜು ಸರ್ಪ, ರಜ್ಜು ಸರ್ಪ ಇನ್ನು ರಜ್ಜು ಸರ್ಪ ಎನ್ನುವುದು ಇಲ್ಲೇ ಇಲ್ಲ ಅಲ್ಲಿ. ರಜ್ಜು ಸರ್ಪವು ಇಲ್ಲೇ ಇಲ್ಲವೇ ಇಲ್ಲ. ಆದರೂ ಇವನು ಏನು ಮಾಡ್ತಾನೆ, ನಾ ಕಚ್ಚಿಸಿಕೊಂಡಿದ್ದೇನೆ, ನಾ ಕಣ್ಣಾರೆ ನೋಡಿದ್ದೇನೆ. ಪರಮಾರ್ಥವತ್ ಸ್ಪೃಶೇತ, ಪರಮಾರ್ಥವತ್ ಅಂದ್ರೇನು? ಪಾರಮಾರ್ಥಿಕವಾಗಿ ಅಂದ್ರೇನು? ಇದು ಸತ್ಯವೇ. ಅವನಿಗೆ ಅದನ್ನು ಸುಳ್ಳು ಅಂತ ಸ್ವಲ್ಪ ಹೇಳ್ರಿ, ಆವಾಗ ಅವ ಸತ್ಯವೇ ಅನ್ನೋದನ್ನು ಹೇಗೆ ಗಟ್ಟಿಡ್ದಾನೆ ಗೊತ್ತಾಗ್ತದೆ. ಅವನು ಅದನ್ನು ಸತ್ಯವೇ ಅಂತ, ಈ ಎಷ್ಟರ ಮಟ್ಟಿಗೆ ಸತ್ಯ ಅಂದರೆ, ಸತ್ಯವಾದ ಸರ್ಪವು ಎಷ್ಟು ಸತ್ಯವೋ ರಜ್ಜು ಸರ್ಪವು ಅಷ್ಟೇ ಸತ್ಯ ಅವನಿಗೆ. ಅದಕ್ಕೆ ಅವರೇ ಉದಾಹರಣೆ ಕೊಡ್ತಾರೆ, ರಜ್ಜು ಸರ್ಪಾದೀನ್ ಭೂತವತ್. ರಜ್ಜು ಸರ್ಪವು ಇದೆ, ಭೂತ ಅಂದರೆ ಇರುವಿಕೆ, ರಜ್ಜು ಸರ್ಪದ ಇರುವಿಕೆ ಎಷ್ಟು ಸತ್ಯ? ಪಾರಮಾರ್ಥಿಕವಾದ ಸತ್ಯ. ಅದನ್ನು ಯಾವ ಅದನ್ನು ಸುಳ್ಳುಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಸತ್ಯ. ಸ್ವಪ್ನೆ ವಿಪರ್ಯಾಸಾತ್ ಅಂತಹ ಆ ರಜ್ಜು ಸರ್ಪಾದಿವತ ಭೂತವತ ಪರಮಾರ್ಥವ ಪರಮಾರ್ಥವತ ಸ್ಪೃಶೇತ. ಅದು ನಿಜವಾಗ್ಲೂ ಸ್ಪರ್ಶ ಮಾಡಿದ್ದಾನ? ಅದಕ್ಕೆ ಒಂದೇ ಒಂದು ವಾಕ್ಯ ಹಾಕ್ತಾರೆ, ಸ್ಪೃಶನ್ ಇವ ವಿಕಲ್ಪ ಏತ್ ಇತ್ಯರ್ಥ. ಅನುಭವಕ್ಕೆ ಒಳಪಟ್ಟದ್ದು ನಾನು ಅನುಭವಿಸ್ತಾ ಇದ್ದೇನೆ, ಆಹಾ ಏನು ಅನುಭವಪ್ಪ ಇದು ಅಂತನೇ ಅವನು ಅದನ್ನು ವಿಕಲ್ಪಿಸಿಕೊಳ್ತಾನೆ. ಅದಕ್ಕೆ ಯುವ ಶಬ್ದ ಹಾಕ್ಯಾರು, ಆಸ್ ದೋ ಪುರುಷನ್ಯುವ ವಿಕಲ್ಪ ಏತ, ಆಸ್ ಇಫ್ ನಿಜವಾಗಿಯೂ ಇದೆ, ಸಾಕ್ಷಾತ್ ಇದೆ, ಪ್ರತ್ಯಕ್ಷವಾಗಿ ಇದೆ ಅಂತನೇ ಅದನ್ನು ಸ್ವೀಕಾರ ಮಾಡ್ತಾನು. ಯಾಕೆ? ವಿಪರ್ಯಾಸಾತ್. ಒಂದು ಕ್ಷಣ ನಿಂತುಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಿ ಎಷ್ಟು ಸತ್ಯ ಎಷ್ಟು ಸುಳ್ಳು, ಇದು ಎಷ್ಟು ಇದೆ ಅನ್ನೋದು, ಇದು 50% ಇದೆಯೋ 20% ಇದೆಯೋ 10% ಇದೆಯೋ 100% ಇಲ್ವೇ ಇಲ್ವೋ ಕೌನ್ ಬತ್ತಾ. ಈಗ ನಮ್ಮ ಗುರುಗಳು ಇದನ್ನೆಲ್ಲ ಚಿಂತನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಸದ್ಗುರುನಾಥ್ ಮಹಾರಾಜ್ ಕೀ ಜೈ, ಏನು ಹಾರ ಹಾಕ್ಬಿಟ್ರು ಫೋಟೋಕ್ಕೆ. ನೀನು ಚಿಂತನೆ ಮಾಡಪ್ಪ, ನೀನು ಚಿಂತನೆ ಮಾಡು, ನಿನಗಿದು ಹೊಳಿಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಕಶ್ಚಿತ್ ಧೀರ ಎತ್ತ ಸಿಗೋ ಒಬ್ಬರಿಬ್ರು ಮಾತ್ರ ಚಿಂತನೆಯನ್ನು ಮಾಡ್ತಾರೆ. ಕಶ್ಚಿತ್ ಯಥಾ ತಥಾ ಸ್ವಪ್ನೆ ವಿಪರ್ಯಾಸಾತ್ ಹಸ್ತಿ ಆದೀನ್ ಧರ್ಮಾನ್ ಪಶ್ಯನ್ನಿವ ವಿಕಲ್ಪಯತಿ. ಹೇಗೆ ಜಾಗೃತಾವಸ್ಥೆಯಲ್ಲಿಯೋ ಹಾಗೆಯೇ ಕನಸಿನಲ್ಲಿಯೂ ಕೂಡ ಏನಾಗಿದೆ, ಕನಸಿನಲ್ಲಿ ತಥಾ ಸ್ವಪ್ನೆ ವಿಪರ್ಯಾಸಾತ್ ಅವಿವೇಕದಿಂದಾಗಿ ಅಜ್ಞಾನದಿಂದಾಗಿ, ಅಲ್ಲಿ ಕೂಡ ಸೇಮ್ ಅಜ್ಞಾನದಿಂದಾಗಿ ಹಸ್ತಿ ಆದೀನ್ ಧರ್ಮಾನ್ ಪಶ್ಯನ್ನಿವ ವಿಕಲ್ಪಯತಿ. ಹಸ್ತಿ ಅಂದ್ರೆ ಆನೆ, ಆನೆ ಇತ್ಯಾದಿ ಧರ್ಮಗಳಿಂದ ಕೂಡಿದಂತಹ ಏನು ಇವೆಯೋ ವಸ್ತುಗಳು ಪದಾರ್ಥಗಳು ಜೀವರಾಶಿಗಳು ಮನುಷ್ಯರು ಏನಿದ್ದಾರೆ ಇವರೆಲ್ಲರೂ ಕೂಡ ಹಸ್ತಿಯಾದೀನ್ ಧರ್ಮಾನ್ ಪಶ್ಯನ್ನಿವ, ಆಸ್ ಇಫ್ ಐ ಆಮ್ ರಿಯಲಿ ಎಕ್ಸ್ಪೀರಿಯನ್ಸಿಂಗ್, ಸತ್ಯವಾಗಿಯೂ ನಾನು ಅನುಭವಿಸ್ತಾ ಇದ್ದೇನೆ, ನನಗೆ ಕಂಡೇನ್ರಿ ಅಂತ ಓದ್ಕೋತಾನೆ. ಜೋರಾಗಿ ಹೇಳ್ತಾನೆ, ಹಿಂಗೆ ತೋರಿಸ್ತ ಇದೇ ಕಣ್ಣುಗಳನ್ನು ಕಂಡೇನಿ ಕನಸಿನಾಗ, ಈ ಕಣ್ಣಲ್ಲಿ ಬಂದು ಹೋಗು ಕನಸಿನಾಗೆ. ಹಾ, ಸ್ವಪ್ನೆ ವಿಪರ್ಯಾಸಾತ್ ಅವಿವೇಕದಿಂದಾಗಿ ಅಜ್ಞಾನದಿಂದಾಗಿ ಚಿಂತನೆಯ ಕೊರತೆಯಿಂದಾಗಿ ಹಸ್ತಿ ಆದಿ ಧರ್ಮಾನ್ ಆನೆ ಇತ್ಯಾದಿ ಧರ್ಮಗಳನ್ನು ಪಶ್ಯನ್ಯುವ ವಿಕಲ್ಪ. ಮತ್ತೊಂದು ಇವ ಬಂತು, ಏನದು ಇವ? ಆಸ್ ದೋ, ಏನಂತ ಆಸ್ ದೋ, ಹಾ ನಾನು ನೋಡ್ತಾ ಇದ್ದೇನೆ, ನಾನು ಕಾಣ್ತಾ ಇದ್ದೇನೆ, ನಾನು ಕೇಳಿಸ್ಕೋತಾ ಇದ್ದೇನೆ, ನಾನು ಮುಟ್ತಾ ಇದ್ದೇನೆ, ಎಲ್ಲ ಇಂದ್ರಿಯಗಳ ಭಾವಗಳನ್ನು ತಂದ್ಕೋಬಹುದು. ವಿಕಲ್ಪಯತಿ, ಕಲ್ಪಿಸಿಕೊಳ್ಳುತ್ತಾನೆ. ಮತ್ತೆ ಕಲ್ಪಿಸಿಕೊಂಡು ಎಲ್ಲಿ ನೋಡ್ಯಾನೆ? ತತ್ರ ಇವ, ತತ್ರ ಇವ ಕುತ್ರ? ಹಾ, ಸ್ವಪ್ನೇ ಇವ. ಅದಕ್ಕೆ ಹೇಳ್ತಾರೆ ನೋಡ್ರಿ, ತತ್ರೈವ ಪಶ್ಯತಿ ನತ್ತು ಜಾಗರಿತಾತ್. ಅವನಿಗೆ ಇಂದ್ರಿಯಗಳಿಗೆ ಸಿಕ್ಕಿತ್ತು ಅಂದರೆ ಜಾಗೃತದಲ್ಲಿ ಸಿಗಬೇಕು ತಾನೆ? ಜಾಗೃತದಲ್ಲಿ ಇಲ್ಲ. ಜಾಗೃತದಲ್ಲಿ ಗುಲಾಬ್ ಜಾಮೂನ್ ಖಾಲಿಯಾಗಿ ಹೋಗಿ, ಆದರೆ ಇವನು ಎಲ್ಲಿ ತಿಂದಾನೆ? ಕನಸಿನಲ್ಲಿ ತಿಂದಾನೆ, ಜಾಗೃತದಲ್ಲಿ ಹುಡುಕ್ತಾನೆ. ಈಗಿನ ತಿಂದಿದ್ನೆಲ್ಲ ಎಲ್ಲೋತ್ರ ಈಗಿನ್ನ ಒಂದೆರಡು ಮೂರು ನಾಲ್ಕು ತಿಂದಿದ್ದೆ, ಏನೋ ಒಂದೆರಡು ತಿನ್ನೋಣ ಅಂತ ಬಂದರೆ ಇಲ್ಲೇ ಇಲ್ಲ, ಸಿಗ್ತಾನೆ ಇಲ್ಲ. ಡಬ್ಬಿ ಪಾತ್ರೆ ಡಬ್ಬಿಯಾಗಿ ಬಂತು ಅಂದರೆ ನಿನ್ನೆ ಡಬ್ಬಿಗಳು ತಂದಿದ್ರು, ಇಲ್ಲೇ ಇಲ್ಲ. ನೀನು ಜಾಗೃತದಲ್ಲಿ ಸ್ವಪ್ನದಲ್ಲಿ ಮಾತ್ರ ಕಂಡಂತಹ ವಸ್ತು ಪದಾರ್ಥಗಳನ್ನು ಅಲ್ಲಿ ಕೂಡ ಕಂಡೇ ಇಲ್ಲ. ಅಲ್ಲಿ ಕೂಡ ಕಂಡಿಲ್ಲ, ಅಲ್ಲಿ ಕೂಡ ನೀನು ಅನುಭವಿಸಿಲ್ಲ, ಅಲ್ಲಿ ಕೂಡ ಅದು ಇದ್ದಿದ್ದೇ ಇಲ್ಲ. ಸ್ಕ್ರೀನೇ ಇಲ್ಲ ರೀ, ಸ್ಕ್ರೀನೇ ಇಲ್ಲ. ಸ್ಕ್ರೀನ್ ಎನ್ನುವುದೇ ಸುಳ್ಳದು. ನಾವು ಹೇಳ್ತಾರ ಅಂತಃಕರಣ ಅನ್ನುವಂಥ ಒಂದು ಪರದೆ ಭಾವಿಸ್ರಿ ಅಂತೀವಿ. ಅದನ್ನು ಕೇಳಿಸ್ಕೊಂಡಿಲ್ಲ ಅದನ್ನು. ಸ್ಕ್ರೀನ್ ಒಂದ ಕೇಳಿಸ್ತು, ಒಂದು ಕಲ್ಪಿಸ್ಕೊಳ್ಳಿ ಹೇಗೆ ಸ್ಕ್ರೀನಲ್ಲಿ ಚಿತ್ರ ಮೂಡ್ತಾವೋ ಹಾಗೆ ಈ ಸ್ಕ್ರೀನಲ್ಲಿ ಕೂಡ ನಮ್ಮ ವೃತ್ತಿಗಳು ಮೂಡ್ತಾವೆ. ಅದು ಅದು ಅದು ಅದು ಲಕ್ಷ ಕೊಡೋದಿಲ್ಲ. ಆವಾಗ ಏ ನಮ್ಮೊಳಗೊಂದು ಸ್ಕ್ರೀನ್ ಅದಂತೂ ಆ ಪಕ್ಕ ಅದು ಬೆಳ್ಳಗಿದೆಯಾ ಕಪ್ಪಾಗಿದೆಯಾ? ಏಕೆಂದರೆ ಈಗ ಈ ಪೆಂಡಾಲ್ನವ್ರಿಗೆ ಹಿಂದೆ ಸ್ಕ್ರೀನ್ ಹಾಕು ಅಂದರೆ ಐದರ್ ದೇ ಪುಟ್ ವೈಟ್ ಆರ್ ದ ಬ್ಲೂ ಹಾಕ್ತಾರೆ, ಡಾರ್ಕ್ ಬ್ಲೂ ಡಾರ್ಕ್ ಗ್ರೀನ್ ಹಾಕ್ತಾರೆ. ಅದಕ್ಕೆ ಬಾಜಿ ಕೂತ್ಕೊಂಡು ಕೇಳಿದೆ ಆ ಸ್ಕ್ರೀನ್ ಕಪ್ಪದನ ಬೆಳಗದನೆ? ಏಯ್ ಬಾಯಿ ಮುಚ್ಚೋ ಅಲ್ಲ ಅಂತ ಹೇಳಬೇಕು. ಅವ ಹಂಗೆ ಹೇಳೋಂಗಿಲ್ಲ, ನಾನು ಇನ್ನೂ ನೋಡಿಲ್ಲ, ನೋಡಿದ ಮೇಲೆ ಹೇಳ್ತೀನಿ. ಇಲ್ಲ ಸರ್ದಾರ್ಜಿ ಜೋಕ್ಸ್ ಇದ್ದಂಗೆ ಅಲ್ಲಿದ ವಿಪರ್ಯಾಸದಿಂದ ಅವನೇನು ಮಾಡ್ತಾನೆ, ತತ್ರೈವ ಪಶ್ಯತಿ ನತ್ತು ಜಾಗರಿತಾತ. ಜಾಗೃತದಲ್ಲಿ ಅವನು ಕಾಣೋದಿಲ್ಲ, ಅದನ್ನು ಸ್ಕ್ರೀನೇ ಇಲ್ಲ. ಅದನ್ನು ಹೇಳಿಕತ್ತೇನೆ ನಾನು, ಸ್ಕ್ರೀನೇ ಇಲ್ಲ, ಸ್ವಪ್ನದಲ್ಲಿಯೂ ಕಂಡಿಲ್ಲ, ಜಾಗೃತದಲ್ಲಿ ಕಾಣುವ ಸಾಧ್ಯತೆಯೂ ಇಲ್ಲ. ಏನು ಹೇಳ್ತೀರಿ ನೀವು? ನೀವು ನಾವು ಕಾಣಿಸ್ತಾ ಇಲ್ವಾ? ನಾವು ಪರಸ್ಪರ ಕಾಣ್ತಾ ಇದ್ದೇವೋ ಇಲ್ಲೋ? ಏನು ಕಾಣ್ತಾ ಇದ್ದೀವಿ ಚಿಂತನೆ ಮಾಡಿ, ಏನು ಕಾಣ್ತಾ ಇದ್ದೀವಿ? ಯಾವುದಾದ್ರೂ ಪಾರಮಾರ್ಥಿಕವನ್ನು ಕಾಣ್ತಾ ಇದ್ದೇವೋ? ಈಗ ಕಾಣ್ತಾ ಇದ್ದೀವಿ ಅನ್ನೋದು ನಮ್ಮ ದೃಷ್ಟಿಯೊಳಗೆ ಪಾರಮಾರ್ಥಿಕ ತಾನೆ? ಕನ್ಫ್ಯೂಸ್ ಮಾಡ್ಕೋಬೇಡಿ, ವ್ಯವಹಾರ ದೃಷ್ಟಿಯಲ್ಲಿ ವ್ಯಾವಹಾರಿಕ ಸತ್ಯವೇ ಪಾರಮಾರ್ಥಿಕ. ಪಾರಮಾರ್ಥಿಕ ಅಂದರೆ ಮೂರು ಕಾಲದಲ್ಲಿ ಇರುವಂತಹದ್ದು. ನಮ್ಮ ಭಾವನೆ ಹೇಳ್ತದೆ ಮೂರು ಕಾಲದಲ್ಲಿ ಇರುವಂಥ ಸತ್ಯ. ಗರಿ ಗರಿ 2,000 ರೂಪಾಯಿ ನೋಟ್ ನಿಂಗೆ ಕೈ ಕೊಟ್ಟರೆ ಏನು ಅನಿಸ್ತದೆ? ಇದು ಹಿಂಗೆ ಇರ್ತದೆ ಅಂತ ಅನಿಸ್ತದೆ ಇಲ್ಲ? ಇನ್ನು ಮುಂದೆ ವಿಪರ್ಯಾಸ, ಇದು ವಿಪರ್ಯಾಸದ ಹೇಳಿಕೆ. ಇನ್ನು ಮುಂದೆ ಚಿಂತನೆ ಮಾಡೋದನ್ನು ಈಕೆ ಮುಂಚೆ ಅಲ್ಲಿತ್ತು, ಎಲ್ಲಿತ್ತು? ಕೊಟ್ಟವ್ರ ಹತ್ರ ಇತ್ತು. ಯಾಕೆ ಮುಂಚೆ ಇನ್ಯಾರ ಹತ್ರ ಇತ್ತು? ಹಾಗರೇನು ಇಂಥವ್ರ ಹತ್ರ ಇದೆ ಅನ್ನೋದು ಭ್ರಮ. ಇನ್ನು 2,000 ರೂಪಾಯಿ, 2,000 ರೂಪಾಯಿ ಬೆಲೆ ಅದು, ಆ ನೋಟಿನ ಬೆಲೆ 20 ಪೈಸಾ ಅಷ್ಟೇ. ಹಾಂ, ಫಿಸಿಕಲ್ ವ್ಯಾಲ್ಯೂ, ಪೇಪರು, ಪ್ರಿಂಟಿಂಗು, ಡಿಸೈನಿಂಗು. ಹಾಂ, 20 ಪೈಸಾ ಇದ್ದದ್ದು ನಾನು 2,000 ರೂಪಾಯಿ ಅಂತ ಹೆಂಗೆ ಹೇಳ್ತೀನಿ? ಇದು ಭ್ರಮ ಆಗೋದಲ್ಲ. ನಂದು ಏನಪ್ಪ ನಿಂದು? ನಿನ್ನ ಕೈಯಾಗಿದ್ದಾಗ ನಿಂದು, ಇನ್ನೊಬ್ರ ಕೈಯಾಗಿದ್ದಾಗ ಅವ್ರದ್ದು. ಭ್ರಮ 2,000 ರೂಪಾಯಿ, ಭ್ರಮ 2,000 ರೂಪಾಯಿ, ಬೆಲೆ ಭ್ರಮ 2,000 ರೂಪಾಯಿ, ನಂದು ಭ್ರಮ 2,000 ರೂಪಾಯಿ, ಇದೆ ಭ್ರಮ. ಸ್ವಾಮಿ ಹಿಂಗೆಲ್ಲ ಚಿಂತನೆ ಮಾಡಬೇಕು ತಲೆ ಗಿರಿ. ನಾನು ಹೇಳ್ತೇನೆ ವೇದಾಂತ ಸ್ಪಷ್ಟ, ಗಿರ್ರಿ ಗಿರ್ರ ಅಂದರೂ ಚಿಂತಿಲ್ಲ, ನೀನು ಹಿಂಗೆ ವಿಚಾರ ಮಾಡ. ಆವಾಗ ಈಶಾನಾತ್ರೇಯಗಳು ಅನುಗ್ರಹ ಮಾಡ್ತಾರೆ. ಈಶಾನಾತ್ರೇಯಗಳ ತ್ಯಾಗ ವಿವೇಕ ಚೂಡಾಮಣಿಯಲ್ಲಿ ಹೇಳದಂತೆ, ಮುಂಡುಕೋಪನಿಷತ್ನಲ್ಲಿ ಹೇಳಿದಂತೆ, ಪರೀಕ್ಷೆ ಲೋಕ, ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ, ಕರ್ಮದಿಂದೊಡಗೂಡಿದ ಈ ಪ್ರಪಂಚವನ್ನು ಪರೀಕ್ಷೆ ಮಾಡ್ರಿ. ಇಂದ್ರಿಯ ಇರ್ಬೋದು, ಇಂದ್ರಿಯ ವಿಷಯ ಇರ್ಬೋದು, ಇಂದ್ರಿಯ ವಸ್ತು ಇರ್ಬೋದು, ಇಂದ್ರಿಯ ಪದಾರ್ಥ ಇರ್ಬೋದು, ಕರ್ಮ ಇರ್ಬೋದು, ಕರ್ಮೇಂದ್ರಿಯ ಇರ್ಬೋದು, ಕರ್ಮ ಫಲಗಳಿರ್ಬೋದು, ಕರ್ಮಕ್ಷೇತ್ರ ಇರ್ಬೋದು, ಯಜ್ಞ ಯಾಗ ಹೋಮಗಳಿರ್ಬೋದು, ಪೂಜಾ ಅರ್ಚನೆ ಆರಾಧನೆ ಇರ್ಬೋದು, ಕೃಷಿ ಕುಂಬಾರಿಕೆ ಕಮ್ಮಾರಿಕೆ ಇರ್ಬೋದು, ಕಸ ಗುಡಿಸೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಎಲ್ಲ ಕರ್ಮಗಳು ವಾಚಿಕ ಶಾರೀರಿಕ ವಾಚಿಕ ಮತ್ತು ಮಾನಸಿಕ ಅಷ್ಟು ಕರ್ಮಗಳನ್ನು ಪರೀಕ್ಷೆ ಮಾಡು. ಆವಾಗ ಗೊತ್ತಾಗ್ತದೆ ಇದು ಇಷ್ಟ ಹಣೆ ಬಾರ. ಇದು ಮನುಷ್ಯ ಹೆದರ್ತಾನೆ. ಏನಕ್ಕೆ ಹೆದರ್ತಾನೆ? ಪರೀಕ್ಷೆ ಮಾಡಲಿಕ್ಕೆ ಹೆದರ್ತಾನೆ. ಯಾಕೆ ಹೆದರ್ತಾನೆ? ಅಡ್ವಾನ್ಸ್ ಆಗಿ ಎಲ್ಲಿ ಕೈ ಬಿಟ್ಟು ಹೋಗ್ತದೆ ಅಂತ ಕಲ್ಪನೆ ಮಾಡ್ಕೊಡ್ತ. ಎಲ್ಲಿ ಇವುಗಳನ್ನೆಲ್ಲ ಕಳ್ಕೊಂಡ್ಬಿಡ್ತೇನೆ. ಇದು ಕಳ್ಕೋಬೇಕಾದ್ದು ನಾನು ನಂದು ಅನ್ನೋದು ಕಳ್ಕೋಬೇಕಾಗಿದೆ ವಿನಃ ವಸ್ತು ಪದಾರ್ಥಗಳು ಎಲ್ಲ ಹೇಗಿವೆ ಹಾಗೇವೆ. ಯಾಕೆ? ಅದು ನನ್ನ ಸೃಷ್ಟಿ ಅಲ್ಲ. ಅದು ಯಾವುದು ನನ್ನ ಸೃಷ್ಟಿ ಅಲ್ಲ, ಅದನ್ನು ನಾನು ಕಳ್ಕೊಳಕ್ಕೆ ಹೆಂಗೆ ಸಾಧ್ಯ? ಮೂರ್ಖತನ. ಅದನ್ನು ಇಟ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಎಷ್ಟರ ಮಟ್ಟಿಗೆ ಅದನ್ನು ನನ್ನದನ್ನಾಗಿ ಇಟ್ಟುಕೊಳ್ಳುವ ಸಾಧ್ಯತೆ ಇಲ್ಲವೋ ಅಷ್ಟರ ಮಟ್ಟಿಗೆ ಅದನ್ನು ನನ್ನದಲ್ಲ ಅಂತ ಕಳ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಹಾಗಾದ್ರೆ ಏನು? ತನ್ನ ಪಾಡಿ ತಾನಿರ್ತದೆ, ಕೈ ಬಿಟ್ಬಿಡೋದನ. ನೀನು ಯಾವ ಹೂವು ಒಳಗೆ ಕುಳ್ಕು ಅಂತ ಹೇಳ್ತಾನೆ? ಬಿಟ್ಬಿಡೋದನ. ಹೇಗಿರಬೇಕು ನಮ್ಮ ಗುರಿ? ಸ್ಪಷ್ಟ ಇರಬೇಕು. ಮೋಕ್ಷಗಳಿಗೆ ಮೋಕ್ಷ ಎನ್ನುವ ಗುರಿ ಇಷ್ಟು ಸ್ಪಷ್ಟ ಇರಬೇಕಂತಂದರೆ ಯಾವುದೂ ನಮಗೆ ತೊಂದರೆ ಮಾಡಬಾರ್ದು. ಅದು ಯಾವಾಗ ಸಾಧ್ಯ? ಟ್ರೈ ಟು ಸೀ ದಿ ಈಶ್ವರ. ಅದೇ ಅದು ಈಶ್ವರನಿಗೆ ಸೇರಿದ್ದು, ಅದು ಭಗವಂತನ ಸೇರಿದ್ದು, ಅದು ಭಗವಂತನ ಸೃಷ್ಟಿ, ನನ್ನ ಸೃಷ್ಟಿ ಅಲ್ಲ. ಅದು ಯಾರಿಗೂ ಸೇರಿದ್ದನ್ನು ನಂದು ಅಂತ ತಗೊಂಡ್ರೆ ಅದೇ ಸಂಸಾರ ಅಲ್ವಾ? ಹೀಗಾಗಿ ಸ್ವಪ್ನದಲ್ಲಿ ಹೇಗೆ ಯಾವುದು ನಮಗೆ ಸೇರಿಲ್ಲವೋ ಜಾಗೃತದಲ್ಲಿಯೂ ಕೂಡ ಅದು ನಮಗೆ ಸೇರಿಲ್ಲ. ಮತ್ತು ಜಾಗರಿತಾತ ಉತ್ಪದ್ಯಮಾನ ಇತ್ಯರ್ಥ. ಜಾಗೃತಾವಸ್ಥೆಯಲ್ಲಿ ಸ್ವಯಂ ಆರೋಪಿತವಾದದ್ದಾಗಲಿ ಅಥವಾ ಅಧ್ಯಾಸ ಮಾಡಲ್ಪಟ್ಟಂಥದ್ದಾಗಲಿ. ಸ್ವಯಂ ಆರೋಪಿತ ಅಂದರೆ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಇಷ್ಟ, ಇದು ಅನಿಷ್ಟ, ಇದು ಸ್ವಯಂ ಆರೋಪಿತ ಆಯಿತು. ಹೌದು. ಆಮೇಲೆ ನಾವು ಅಧ್ಯಾರೋಪ ಮಾಡಿದ್ದೇನು ಅಂತಂದರೆ ರಜ್ಜು ಸರ್ಪ, ಇದು ಅಧ್ಯಾರೋಪ. ಇವೆರಡೂ ಕೂಡ ವಿಪರ್ಯಾಸ, ಇವೆರಡೂ ಅವಿವೇಕಗಳೇ. ಎರಡರಲ್ಲಿಯೂ ಕೂಡ ಸತ್ಯತೆ ಇಲ್ಲ. ಎಷ್ಟರ ಮಟ್ಟಿಗೆ ರಜ್ಜು ಸರ್ಪವು ಅವಿವೇಕದಿಂದಾಗಿ ಆರೋಪಿಸಲ್ಪಟ್ಟಂತಹ ಆಗಿದೆಯೋ ಅಷ್ಟರ ಮಟ್ಟಿಗೆ ನಾನು ಸುಖಿ, ನಾನು ದುಃಖಿ, ನನಗೆ ಸಿಟ್ಟಿದೆ, ನನಗೆ ನೋವಿದೆ, ನನಗೆ ಆಘಾತ ಇದೆ ಅನ್ನುವಂಥ ಒಳ್ಳೆಯದು, ನನಗೆ ಕೆಟ್ಟು, ಇದು ಇಷ್ಟ, ಇದು ಅನಿಷ್ಟ ಅನ್ನುವಂಥ ಈ ಭಾವಗಳು ಕೂಡ ಅವು ಎಷ್ಟು ಆರೋಪಿತವೋ ಅಷ್ಟೇ ಇವು ಕೂಡ ಆರೋಪಿತ. ಹೀಗಾಗಿ ಸ್ವಪ್ನದಲ್ಲಿ ವಸ್ತು ಪದಾರ್ಥಗಳನ್ನು ಸ್ವಪ್ನದಲ್ಲಿ ಮಾತ್ರ ಹೇಗೆ ಕಾಣ್ತೇವೋ ಹಾಗೆ ಜಾಗೃತದಲ್ಲಿ ಕೂಡ ನಾ ಕಂಡ ವಸ್ತು ನನಗೆ ಮಾತ್ರ ಕಂಡಿದೆ. ಪ್ಲೀಸ್ ನೋಟ್, ನಾ ಕಂಡ ವಸ್ತು ನನಗೆ ಮಾತ್ರ ಕಂಡಿದೆ ಜಾಗೃತದಲ್ಲಿ. ದ್ರಾಕ್ಷೆ ತುಂಬ ಒಳ್ಳೆಯದು ಅಂತ ಯಾರು ಅಭಿಪ್ರಾಯ ಪಡ್ತಾರೆ? ನಾನು ಮಾತ್ರ ಅಭಿಪ್ರಾಯ ಪಡ್ತೀನಿ. ನನ್ನ ಅಭಿಪ್ರಾಯಕ್ಕೂ ಪಕ್ಕದವನ ಅಭಿಪ್ರಾಯಕ್ಕೂ ಒಂದು ಅಂಶರ ವ್ಯತ್ಯಾಸ ಇದ್ದೇ ಇರುತ್ತದೆ. ದ್ರಾಕ್ಷೆ ಭಾರಿ ಇಷ್ಟ, ಆದರೆ ಕಪ್ಪು ದ್ರಾಕ್ಷೆ ಇಷ್ಟ ಇಲ್ಲ. ಅದರಲ್ಲಿ ಹೊಳತು ಮತ್ತೆ ಇಷ್ಟ ಅನಿಷ್ಟಗಳು ಅತಿ ಸೂಕ್ಷ್ಮವಾಗಿ. ಒಬ್ಬರಂತಾನೆ ತಿನ್ನಲಿಕ್ಕೆ ನನಗೆ ಇಷ್ಟ ಇಲ್ಲ, ಜ್ಯೂಸ್ ಕುಡಿತೇನೆ ಅಂತ. ಈಗೇನು ಹೇಳ್ತೀವಿ ಅವನಿಗೆ? ಅವನಿಷ್ಟರಪ್ಪ. ಹಾಂ, ಅದೇ ನಾನು ಹೇಳ್ತಾ ಇರೋದು. ಹಾಗಾದ್ರೆ ಎಷ್ಟು ಥರದ ಇಷ್ಟಗಳು? ಓ ಅಸಂಖ್ಯ, ಎಲ್ಲವೂ ಅವರವ್ರ ಇಷ್ಟದಂತೆ. ಅಲ್ಲಿ ಹೇಗೆ ಸ್ವಪ್ನದ ಅನುಭವವು ನನಗೆ ಮಾತ್ರ ಸತ್ಯ ಅಂತ ಇದೆಯೋ, ಹಾಗೆ ಇಲ್ಲಿ ಕೂಡ ಜಾಗೃತದ ಅನುಭವ ತನಗೆ ಮಾತ್ರ ಸತ್ಯ. ಅದು ಸಾರ್ವತ್ರಿಕ ವಸ್ತುವೇ ಆಗಿರ್ಬೋದು, ಸಾರ್ವತ್ರಿಕ ಪದಾರ್ಥವೇ ಆಗಿರ್ಬೋದು, ಆದರೂ ಕೂಡ ಅದು ಅವರವರ ಲೋಕದಲ್ಲೇ ಅವರು ಜೀವನ ಮಾಡ್ತಾರೆ. ಅಡಿಯಪ್ಪ ಟೈಮ್ ಆಯಿತು, ಇನ್ನು ಹೋಗೋಣ ಮಲಗೊಂದು ಕ್ಲಾಸಿಗೆ. ಅದೇ ಜಗತ್ತಿನಾಗೆ ಇರ್ತೀವಿ, ಅವರವರು ಅವರವರ ಜಗತ್ತಿನಲ್ಲಿಯೇ ಜೀವನ ಮಾಡ್ತಾರೆ ಅನ್ನೋದಕ್ಕೆ ಈ ಶ್ಲೋಕ ಸಾಕು, ಇಷ್ಟು ಅಭಿಪ್ರಾಯವನ್ನು ಕೊಡುತ್ತೆ. ಭಾರಿ ಸುಂದರವಾದಂಥ ಇನ್ನೊಂದು ಜಿಜ್ಞಾಸ ಇದೆ. ಒಂದು ದೃಷ್ಟಿಯಲ್ಲಿ ನೋಡಿದರೆ, ಒಂದು ದೃಷ್ಟಿಯಲ್ಲಿ ನೋಡಿದರೆ ಬೌದ್ಧರು ಕೂಡ ವೇದಾಂತಿಗಳೇ. ಅವರು ಶೂನ್ಯವಾದ ಕ್ಷಣಿಕವಾದಗಳನ್ನು ಇಟ್ಟುಕೊಂಡು ಚಿಂತನೆಯನ್ನು ಮಾಡ್ತಾ ಇದ್ದರಿಂದಾಗಿ ನಾವು ಸ್ವಲ್ಪ ಅವರನ್ನು ಹೊರಗಿಟ್ಟಿದ್ದೀವಿ. ಅನ್ಯಥಾ ದೈತ್ಯಗಳು ಹೇಗೆ ವೇದಾಂತಿಗಳೇ, ಹಾಗೆ ಬೌದ್ಧರು ಕೂಡ ವೇದಾಂತಿಗಳೇ, ಜೈನರು ಕೂಡ ವೇದಾಂತಿಗಳೇ. ಆದರೆ ಅವರು ಈ ಕ್ಷಣಿಕವಾದ ಮತ್ತು ಉಪಾಸನಾ ಇವುಗಳನ್ನು ಘೋರವಾಗಿ ಆಚರಿಸುತ್ತಿದ್ದರಿಂದಾಗಿ ನಾವು ಪ್ರಸ್ಥಾನತ್ರಯ ಆಧಾರಿತ ವೇದಾಂತಿಗಳೇನಿದ್ದೇವೆ ಅವ್ರನ್ನ ಸ್ವಲ್ಪ ದೂರ ಇಟ್ಟಿದ್ದೀವಿ. ಅನ್ಯಥಾ ಅವರು ಕೂಡ ವೇದಾಂತಿಗಳೇ, ಅವರ ಅಭಿಪ್ರಾಯಗಳು ಏನು ಅನ್ನೋದು ನೋಡೋಣ. ಉಪಲಂಬಾ ಸಮಾಚಾರಾತ್ ಅಸ್ತಿ ವಸ್ತುತ್ವವಾದಿನಾಂ ಜಾತಿಸ್ತು ದೇಶಿತಾ ಬುದ್ಧಿಹಿ ಅಜಾತೇ ತ್ರಸತಾಂ ಸದಾ. ತ್ರಸ್ ಶಬ್ದ ಒಂದು ನೋಡ್ರಿ, ನಿನ್ನೆ ತ್ರಾಸ್ ತ್ರಾಸ್ ಅಂತ ಬಂದಿತ್ತಿಲ್ಲ, ಕಷ್ಟ. ಭಯ. ಸೊ ಇಲ್ಲಿ ಅದೇ ಅದೇ ಶಬ್ದ ತ್ರಸತಾಂ. ಉಪಲಂಬಾ ಸಮಾಚಾರಾತ್ ಅಸ್ತಿ ವಸ್ತುತ್ವವಾದಿನಾಂ ಜಾತಿಸ್ತು ದೇಶಿತಾ ಬುದ್ಧೇ ಅಜಾತಿ ಸ್ತ್ರಸತಾಂ ಸದಾ. ಬುದ್ಧೈರ್ ಜಾತಿಸ್ತು ದೇಶಿತ ಬುದ್ಧೈ ಅಜಾತಿ ಸ್ತ್ರಸತಾಂ ಸದಾ. ಉಪಲಂಬಾತ್ ಲಬ್ಧವಾಗಿದೆ, ನೀವು ಕನ್ನಡದಲ್ಲಿ ಶಬ್ದ ಲಬ್ಧವಾಗಿದೆ. ಏನು ಲಬ್ಧವಾಗಿದೆ? ಯಾಕೆಂದರೆ ಆಚಾರದಲ್ಲಿ, ಸಮಾಚಾರ ಅಂದರೆ ಆಚಾರ ವ್ಯವಹಾರ, ವ್ಯವಹಾರದಲ್ಲಿ ವಸ್ತುತ್ವ ಉಪಲಂಬಾತ್ ಸಮಾಚಾರಾತ್ ವಸ್ತುತ್ವ ಉಪಲಂಬಾತ್ ಅಸ್ತಿ ಇತಿ ವಾದಿನ. ವ್ಯವಹಾರದಲ್ಲಿ ಹೋಳಿಗೆ ಇದೆ, ವ್ಯವಹಾರದಲ್ಲಿ ಕೆಂಪು ಹೂ ಇದೆ, ವ್ಯವಹಾರದಲ್ಲಿ ಅನೇಕ ರುಚಿಗಳಿವೆ, ಎಲ್ಲವನ್ನೂ ವ್ಯವಹಾರದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಸಮಾಚಾರ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ, ಎಲ್ಲ ಇದು ನಮ್ಮ ಸಮಾಚಾರ. ಏನೋ ಏನು ಸಮಾಚಾರ, ಅವನು ಶುರು ಮಾಡ್ತಾನೆ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಬಂದಿದ್ದೆ, ಮಾಡಿದೆ, ಕೊಟ್ಟೆ, ತಗೊಂಡೆ, ತಿಂದೆ, ಉಂಡೆ, ಬಂದೆ, ಅವನ ಸಮಾಚಾರ. ನಮ್ದು ಆತ್ರಪ್ಪ, ನಿಮ್ದೇನು ಸಮಾಚಾರ, ಇವನು ಶುರು ಮಾಡ್ತಾನೆ. ಏನು ಶುರು ಮಾಡ್ತಾನೆ? ಆಗಿದ್ದೋ ಆಗದೇ ಇದ್ದಿದ್ದೋ ಅಲ್ಲ, ಲಾಜಿಕಲ್ ಹರಟೆಗಾರರು, ಲಾಜಿಕಲ್ ಹರಟೆಗಾರರು, ಇಲ್ಲಾಜಿಕಲ್ ಹರಟೆಗಾರರು ಅಂತ ಇರ್ತಾರೆ. ಇಲ್ಲಾಜಿಕಲ್ ಹರಟಿಗಾರು ಏನಂತಂದರೆ ಇದ್ದದ್ದು ಇಲ್ಲದ್ದು ಎಲ್ಲ ಸೇರಿ ಹೊಡಿತಾರೆ ಹಂಗೆ. ಲಾಜಿಕಲ್ ಅಂದರೆ ಎಷ್ಟದೆ ಅಷ್ಟು ಹೇಗಿದೆ ಹಾಗೆ ಹೇಳ್ತಾರೆ. ಹೋಗಿದ್ವಿ, ನೋಡಿದ್ವಿ, ಬಂದ್ವಿ, ಜಲಪಾತ ಬೀಳ್ತಾ ಇತ್ತು, ಭಾಳ ಚಂದ್ರವಾಗಿತ್ತು ಇದೆಲ್ಲ. ಈ ಸಮಾಚಾರ ಅನ್ನುವಂಥದ್ದು ಏನಿದೆಯೋ ಇದು ಉಪಲಂಭಾತ. ಇತಿ ಅಸ್ತಿ ಇತಿ ವಸ್ತುತ್ವವಾದಿನ. ವಸ್ತುತ್ವ ಅಂತಂದರೆ ಪದಾರ್ಥಗಳು ಶಾಶ್ವತವಾಗಿ ಇವೆ ಎನ್ನುವ ವಾದಿಗಳೇನಿದ್ದಾರೋ ಅವರು ಯಾವತ್ತಿಗೂ ಕೂಡ ಇವುಗಳನ್ನು ಉಪಲಂಭ ನಮಗೆ ಲಭ್ಯ ಇವೆ ಅಂತಲೇ ಹೇಳ್ತಾರೆ ಅವರು. ನೀವು ಹೇಳ್ಕೊಳ್ರಿ, ನೀವು ಸುಳ್ಳು ಅಂತ ಹೇಳ್ಕೊಡ್ರಿ, ನಮಗೇನಾಗಬೇಕಾಗಿದೆ? ನಮಗೆ ಗೊತ್ತಿದೆ ಈ ಪ್ರಪಂಚ ಇದೆ. ಉಪಲಂಭಂ ಉಪಲಂಭನಂ ಉಪಲಂಭಾತ್ ಏನು. ಆಮೇಲೆ ಡೈರೆಕ್ಟ್ ಬೌದ್ಧರನ್ನ ಅಟ್ಯಾಕ್ ಮಾಡ್ತಾರೆ. ಬುದ್ಧೈಹಿ, ಬುದ್ಧನ ಶಿಷ್ಯರು, ಬುದ್ಧನ ಶಿಷ್ಯವರ್ಗ, ಬೌದ್ಧ ಮತವನ್ನು ಅನುಸರಿಸಿದಂತಹ ಬುದ್ಧನ ಶಿಷ್ಯರು. ಬುದ್ಧೈಹಿ ಏನಾಗಿದೆ? ಬುದ್ಧೈಹಿ ಹೇಳ್ತಾರೆ ಅಜಾತಿ ಅಂತ ಅವರಿಗೆ ಹೆದರಿಕೆ ಆಗ್ತದೆ. ಆತ್ಮ ಅಜಾತಿ ಅಂತ ಹೇಳಲಿಕ್ಕೆ ಅವರಿಗೆ ಹೆದರಿಕೆ ಆಗ್ತದೆ, ಭಯ ಆಗ್ತದೆ. ಆದ ಕಾರಣ ಅವ್ರು ಏನಂತಾರೆ, ನಮ್ದೇನು ಹೋಗ್ಬೇಕಾಗ್ಯದಪ್ಪ, ಜಗತ್ ಸತ್ಯ ಅಂತ ಹೇಳಲ್ಲ. ನೀ ಸತ್ಯ ಅಂತ ಹೇಳಿದರೂ ಅದು ಸತ್ಯ ಅಲ್ಲ, ನೀ ಅದನ್ನು ಸುಳ್ಳು ಅಂತ ಹೇಳಿದರೂ ಅದು ಸತ್ಯ ಅಲ್ಲ. ಸುಳ್ಳು ಅಂಥೇಳಿ ನಾಲ್ಕು ಮಂದಿಯಿಂದ ಹೊಡ್ಸ್ಕೊಂಬೋದಕ್ಕಿಂತ ನಾಲ್ಕು ಮಂದಿ ಜೊತೆ ಸತ್ಯ ಅಂತ ಹೇಳು, ನಾಲ್ಕು ದಿವಸ ಹೆಚ್ಚಿಗೆ ಬದುಕುಳಿತಿ. ವಿವೇಕದ ನಿಶ್ಚಯ ಭಾವ ಇಲ್ಲ. ಈ ವೇದಾಂತಿಗಳು ಆಚಾರ್ಯವರ್ಗ ಇವರು ಎರಡೂ ಥರ ಲಭ್ಯ ಇದ್ದಾರೆ. ಇವತ್ತಲ್ಲ, ಅನಾದಿ ಕಾಲದಿಂದಲೂ, ಪುರಾತನ ಕಾಲದಲ್ಲೂ ಎರಡು ಥರ ಆಚಾರ್ಯವರ್ಗ ಲಭ್ಯ ಇದ್ದಾರೆ. ಒಬ್ಬರು ಋಷಿ ಪರಂಪರೆಯ ಆಚಾರ್ಯ, ಋಷಿ ಋಷಿ ಪತ್ನಿ ದಾಂಪತ್ಯ ಸಹಿತವಾಗಿ, ಇನ್ನೊಬ್ಬರು ಈಶಣಾತ್ರಯಗಳನ್ನು ತ್ಯಾಗ ಮಾಡಿ ಸರ್ವಸಂಗ ಪರಿತ್ಯಾಗಗಳಾಗಿ ಸನ್ಯಾಸ. ಯಾವ ಸ್ಪಷ್ಟತೆ, ಯಾವ ಸೂಕ್ಷ್ಮವಾದ ಸೈದ್ಧಾಂತಿಕ ಹೇಳಿಕೆಗಳು ಸಿದ್ಧಾಂತದಲ್ಲಿ ಲಭ್ಯ ಇವೆ, ಈ ಸೈದ್ಧಾಂತಿಕ ಹೇಳಿಕೆಗಳನ್ನು ಅಷ್ಟೇ ನಿಖರವಾಗಿ ಸ್ಪಷ್ಟವಾಗಿ ಗೃಹಸ್ಥ ಧರ್ಮದಲ್ಲಿ ಇದ್ದವ್ರು ಹೇಳಲಿಕ್ಕಾಗೋದು? ಯಾಕೆ? ಅವರಿಗೆ ವ್ಯವಹಾರದಲ್ಲಿ ಇರಬೇಕಾಗಿ. ಇದು ನಾ ಕಂಡುಕೊಂಡ ಸತ್ಯ. ಇದು ಯಾವ ಶಾಸ್ತ್ರಿಗಳಿಂದ, ಯಾವ ಶಾಸ್ತ್ರಿಗಳಿಂದ ಪರಮಾರ್ಥಾನಂದವರು ಅಭ್ಯಾಸ ಮಾಡಿದರು, ಮತ್ತಿನ್ನು ಯಾವ ಬೇರೆ ಬೇರೆ ಶಾಸ್ತ್ರಿಗಳಿಂದ ಪೂಜ್ಯ ಸ್ವಾಮೀಜಿಯವರು ಅಧ್ಯಯನ ಮಾಡಿದರು, ಇವೆಲ್ಲವೂ ಅವರವರ ಪಾಂಡಿತ್ಯಕ್ಕೆ ಸಲ್ಲಿಸಬೇಕಂಥ ಗೌರವಗಳಷ್ಟೇ ವಿನಃ ಪೂಜ್ಯ ಸ್ವಾಮೀಜಿಯವರು ಅದನ್ನು ಫಾಲೋ ಮಾಡಲಿಲ್ಲ. ಪಾಂಡಿತ್ಯ ಸ್ವೀಕಾರ ಮಾಡಿದರು, ಅದರಲ್ಲಿರುವಂಥ ಸ್ಕಾಲರ್ಲಿ ಸಂಪ್ರದಾಯವನ್ನು ಸ್ವೀಕಾರ ಮಾಡಿದರು, ಮೆಥಡಾಲಜಿನ ಸ್ವೀಕಾರ ಮಾಡಿದರು. ಅದನ್ನು ಅನುಸರಿಸಿದ್ದು ಪ್ರಣವಾನಂದ, ಅನುಸರಿಸಿದ್ದು ತಾರಾನಂದ, ಅನುಸರಿಸಿದ್ದು ತಪೋವನ್ ಮಹಾರಾಜ್, ಅನುಸರಿಸಿದ್ದು ಚಿನ್ಮಯಾನಂದ. ಯಾಕೆ? ಅಲ್ಲಿ ಪ್ರಾಬ್ಲಮ್ಸ್ ಇವೆ. ಇವತ್ತಿಗೂ ಕೂಡ ಅದೇ ಪ್ರಾಬ್ಲಮ್ಸ್ಗಳನ್ನು ಇಟ್ಕೊಂಡಂತಹ ಅನೇಕಾನೇಕ ಗೃಹಸ್ಥ ಆಚಾರ್ಯ ವರ್ಗ ಇದೆ. ಈಗ ನಾವು ಅದೇ ಅಭ್ಯಾಸ ಮಾಡ್ತಾ ಇರೋದಿಲ್ಲ. ಇವರು ಬೌದ್ಧರು ಸಮಾಚಾರ ಅನ್ನೋ ಶಬ್ದವನ್ನು ನೋಡ್ರಿ, ಸಮಾಚಾರಾತ್ ಏನು ಸಮಾಚಾರ, ವ್ಯವಹಾರಾತ್ ವ್ಯವಹಾರ ಅನುಸರಿಸ್ಬೇಕಾಗಿದೆಲ್ವ. ಏನು ನಿಮ್ಗೆ ಸ್ಪಷ್ಟ ಹೇಳಬೇಕ, ಎರಡೂ ಹೆಣ್ಮಕ್ಳು ಹುಟ್ಟ್ಯಾವ, ಮದುವೆ ಆಗಬೇಕಾಗಬಾರ್ದು ಅವ್ರದ್ದು. ಈ ಮಿಥ್ಯ ಮಿಥ್ಯ ಅಂತ ಹೇಳ್ಕೋದ್ರೆ ಮದುವೆ ಆಗ್ತದಾ? ಸಿಂಪಲ್ ರೀ, ನಿಮ್ಮ ಎದುರಿಗೆ ಇದೆ ಲಾಜಿಕ್. ಆ ಅಳಿಯ ಅನ್ನವ ತೊಳೆಯ ಅವನು ಇವರ ಮಿಥ್ಯ ಸತ್ಯ ಅರ್ಥ ಮಾಡ್ಕೊಂಬಂತಹ ಏನಂತಾರೆ ಭಾವವನ್ನು ಹೊಂದಿರಬೇಕಲ್ಲ, ಅವ ಸಂಸ್ಕಾರ ಹೊಂದಿರಬೇಕಲ್ಲ. ಅವ ಇಲ್ಲ, ಅವನು ಅವ ಯಾವ ಸಂಸ್ಕಾರ ನಮಗೇನು ಗೊತ್ತು. ಅಂದರೆ ನೀವು ಬೌದ್ಧರು ಅಂತ ಮಾತ್ರ ಇಲ್ಲಿ ಗುರುತಿಸ್ಲಿಕ್ಕೆ ಹೋಗಬೇಡ್ರಿ. ಯಾರೇ ಆಗಿರಲಿ ಅವರು ವಸ್ತುವಾದಿನ, ವಸ್ತು ಇದೆ ಅಂತಲೇ ವಾದ ಮಾಡ್ತಾರೆ. ಎಷ್ಟೇ ಮಿಥ್ಯ ಅಂತ ಹೊರಗಡೆ ಹೇಳಿಕೊಟ್ರು ಕೂಡ ಪ್ರಾಕ್ಟಿಕಲ್ ಆಗಿ ವ್ಯವಹಾರಕ್ಕೆ ಬಂದಾಗ ಅವರು ವ್ಯವಹಾರವನ್ನೇ ಹಿಡ್ಕೊಳ್ತಾರೆ. ಯಾಕೋ ಬಂದಿಲ್ಲ ನೋಡು, ಸ್ವಲ್ಪ ಕರ್ಕೊಂಬಪ್ಪ, ಅವಳಿಗೂ ಶಾಲೆ ಹಾಕ್ರಿ ಅಂತನಾ ಅಂತಾನೇವ ಧರ್ಮಪತಿ. ಧರ್ಮಪತ್ನಿಗೆ ಶಾಲೆ ಹಾಕ್ಸಿದ ಮೇಲೆ ಸಮಾಧಾನ ಆಗೋದು ಅವನಿಗೆ, ಅರ್ಥ ಆಗಲಿಲ್ಲ. ನಿನ್ನ ರಾತ್ರಿ ನೀರಜ್ 11 ಗಂಟೆ ಫೋನ್ ಮಾಡಿ ಹೇಳ್ತಾನೆ ಇದನ್ನು. ಒಂದೇನೋ ಸಂಗತಿ ಆಯ್ತು ಬೆಂಗಳೂರಿನೊಳಗೆ, ಇವನಿಗೆ ಓದಿ ಕುಡಿಸ್ಯಾರಲ್ಲಿ, ನನಗೆ ವಾಂತಿ ಬಂದಂಗೆ ಆಗ್ಬಿಡುತ್ತೆ ಸ್ವಾಮೀಜಿ, ಏನು ಮಾಡೋದು, ಕುಡಿಸ್ಬಿಟ್ರು 5 ನಿಮಿಷ ಕೂತಂಗೆ ಮಾಡಿ ಮಾತಾಡಿ ಬಂದ್ಬಿಟ್ರು ವಾಪಸ್. ನಿಮ್ಗೆ ಹೇಳದೇ ಇರ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಹೇಳಲಿಕ್ಕತ್ತೀನಿ. ನೀನು ನಮ್ಮನ್ನು ಹೆಂಗಸರು ಟೈಪ್ ಇದ್ದೀನಿ ನೋಡು, ಒಳಗೆ ಇಟ್ಕೊಳಿಕ್ ಆಗೋದಿಲ್ಲ ನಿನ್ನ ಕಡೆಯಿಂದ ಅಂತ. ಬೆಂಗಳೂರಿನಲ್ಲಿ ನಿನ್ನೆ ಒಂದು ಸಂಗತಿ ಆಯಿತು. ಆ ಸಂಗತಿಯೊಳಗೆ 10 ನಿಮಿಷ ದಾರಿ ಕಾದಾರವರು, ಯಾರಿಗಾಗಿ, ತಮ್ಮ ಧರ್ಮಪತ್ನಿ ಬಂದಿಲ್ಲಲ್ಲ, ಹಾರನ ಒಬ್ಬನಿಗೆ ಹಾಕ್ಲಿಕ್ಕತ್ತೀರಿ, ಅಕ್ಕಿಗೆ ಹಾಕಿಲ್ಲಲ್ಲ, ಶಾಲ ನನಗೆ ಒಬ್ಬರಿಗೆ ಹೊದಿಸ್ತೀರಿ, ಅಕ್ಕಿ ಹೊದಿಸಿಲ್ಲಲ್ಲ, ಅದಕ್ಕೆ ಕಾಯ್ತಾ ಇರೋ 10 ನಿಮಿಷ ಕಾದಾರ. ಅಲ್ಲ, ಜೊತೆಗೆ ಬಂದರು ಅವರು, ಅವ್ರ ಜೊತೆಗೆ ಬಂದಾರೆ. ಇವರು ಅವ್ರಿಗೆ ವ್ಯವಸ್ಥೆ ಮಾಡಿದ್ದಿಲ್ಲ. ಮತ್ತು ವ್ಯವಸ್ಥೆ ಆಗಬೇಕಲ್ಲ, ಮತ್ತೇನು ಮತ್ತೆ ನೋಡಬೇಕು, ಶಾಲೆ ಎಲ್ಲಿದೆ, ಹಾರ ಎಲ್ಲಿದೆ. ಉದಾಹರಣೆ ಕೊಟ್ಟೆ ನಿಮಗೆ, ನಾನು ಹೋಗಿದ್ದಿಲ್ಲ, ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ನಾ ಸಾಧ್ಯತೆ ಅಸಾಧ್ಯತೆಗಳನ್ನು ಹೇಳ್ತಾ ಇದ್ದೇನೆ ನಿಮಗೆ. ಇವನು ಬಿಂದಾಸ್ ಹೋಗಲ್ಲ, ನಿನ್ನಿಂಟು ನಿಂದು ಆಶ್ರಮ ಉಂಟು ತಗೊಂಡು ಹೋಗಿ ಆ ಕಡೆಗೆ ಅಂತ ಹೇಗೆ ಇವನು ಬಿಟ್ಟು ಹೋಗ್ತಾನೆ, ಹಾಗೆ ಅವ್ರು ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಆಗಲಿಲ್ಲ. ಏಕೆಂದರೆ ಅವರಿಗೆ ವಸ್ತುವಾದಿನ, ಅವರು ವಸ್ತುವಾದಿಗಳು ಇದೆ ಅಂತಲೇ ಅವರು ಭಾವಿಸ್ತಾ ಇರ್ತಾರೆ. ಹೊರಗೆ ಅವ್ರು ಭಾರಿ ಸುಂದರವಾದ ವೇದಾಂತ, ಎಷ್ಟು ವೈರಾಗ್ಯ ಇದೆ ಅಂತ ಅಂದಿರಬೇಕು ನೀವು, ಎಷ್ಟೊಂದು ತ್ಯಾಗಭಾವ ಇದೆ ಅಂತ ನೀವು ಅಂದ್ಕೊಂಡಿರ್ಬೇಕು. ಅಷ್ಟು ಸುಂದರವಾಗಿ ವಿವರಿಸ್ತಾರೆ, ಕಥೆಗಳು ಎಲ್ಲ ಪುರಾಣಗಳನ್ನು ತಂದುಕೊಂಡು ಎಲ್ಲ ವಿವರಿಸ್ತಾರೆ. ಎಟಿಮಲಾಜಿಕಲ್ ಮೀನಿಂಗು, ಶಬ್ದ ಶಬ್ದ ಭಾವ ಶಬ್ದ ಭಾವಾರ್ಥ ಎಲ್ಲವನ್ನು ವಿವರಿಸ್ತಾರೆ, ವ್ಯುತ್ಪತ್ತಿಯನ್ನು ಹೇಳಿಕೊಡ್ತಾರೆ. ಆದರೆ ಯಾವಾಗ ಆ ಪ್ರಸಂಗಗಳು ಬರ್ತವೆ ಆವಾಗ ಮಾತ್ರ ನಾವು ಇದನ್ನು ಗುರುತಿಸ್ಬೇಕು. ಆವಾಗ ನಾವು ಇಮೋಷ್ನಲ್ ಆಗಿಬಿಟ್ಟಿರ್ತೀವಿ, ನಮಗೆ ಇದನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ, ಅಬ್ಜೆಕ್ಟಿಫೈ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಇಮೋಷ್ನಲ್ ಆಗಿಬಿಟ್ಟಿರ್ತೀವಿ ಆವಾಗ. ಇದು ಎಲ್ಲ ಪವಿತ್ರವಾದ ಕಾರ್ಯ ಅಲ್ವಾ, ಪತಿ ಪತ್ನಿಗೆ ಎಲ್ಲ ಕುಳ್ಕೊಂಡೆ ಮಾಡ್ಕೋಬೇಕಾಗಿದ್ದಲ್ವ ಇದು. ಹೀಗಾಗಿ ಅವರು ಎಷ್ಟೇ ಪಾಂಡಿತ್ಯಪೂರ್ಣವಾಗಿ ವಿವರಣೆಗಳನ್ನು ಕೊಡ್ತಾ ಇದ್ರು ಕೂಡ ಅಜಾತೇಹೇ ಅವರು ಅಜಾತೇಹೇ ಜಾತಿರಹಿತವಾದ ಜನ್ಮರಹಿತವಾದ ಆತ್ಮನ ವಿಚಾರದಲ್ಲಿ ತ್ರಸತಾಂ ಸದಾ ಒಳಗೆ ಒಳಗೆ ಭಾರಿ ಭಯ ಇರುತ್ತದೆ ಅವರಿಗೆ. ಯಾವುದ್ರ ಬಗ್ಗೆ? ಆತ್ಮನ ಬಗ್ಗೆ. ಅಜಾತಿ ಅಂದ್ರೆ ಆತ್ಮ, ಜಾತಿ ಅಂದ್ರೆ ಸಂಸಾರ. ಹೊರಗೆ ಎಷ್ಟೇ ಪಾಂಡಿತ್ಯಪೂರ್ಣವಾಗಿ ವ್ಯವಹಾರಬದ್ಧವಾಗಿ ತರ್ಕಬದ್ಧವಾಗಿ ಸಂಸ್ಕಾರ ಸಹಿತವಾಗಿ ಮೆಥಾಡಿಕಲಿ ಎಲ್ಲ ಹೇಳಿದ್ದರೂ ಕೂಡ ಒಳಗೆ ತ್ರಸತಾಂ. ಅದನ್ನು ನೀವು ಹೇಳೋ ಪ್ರಯತ್ನ ಮಾಡಿದೆ. ಮಗಳ ಮದುವೆ ಆಗ್ಬಿಡ್ತದೋ ಇಲ್ಲೋ, ಯಾವಾಗ ಆಗ್ತದೋ ಏನೋ, ದೊಡ್ಡ ಚಿಂತೆ ಆಗ್ಬಿಟ್ಟು ಸ್ವಾಮೀಜಿ. ಇವರೇ ಅಂದಾರ ನನ್ನ ಎದುರಿಗೆ, ಹಿಂಗೆ ಎಷ್ಟು ದಿವಸ ಅಂತ ಇದ್ರಾಗ್ತದೆ, 24 ವರ್ಷ ಆಯ್ತು, 26 ವರ್ಷ ಆಯಿತು, ಯಾಕ್ರಿ ಆಚಾರ್ಯ ಹಿಂಗೆ ಹತ್ತೀರಾ? ಎಲ್ಲ ಈಶ್ವರ ಅನುಗ್ರಹದಿಂದ ಸರಿ ಹೋಗ್ತದೆ. ನಾ ಅಂದರೆ ಏನೋ, ನಿಮ್ಮಂಥವ್ರ ಆಶೀರ್ವಾದದಿಂದ ಸರಿ ಹೋದ್ರೆ ಸಾಕು. ಗೊತ್ತಾಯ್ತೀನಿ ಯಾರು ಗೊತ್ತಾಗಲಿಲ್ಲ. ಇಲ್ಲಪ್ಪ, ನಿಮ್ ಬಗ್ಗೆ ಹೇಳಿದ, ಯಾಕಂದ್ರೆ ನಿಮ್ ಬಗ್ಗೆ ಹೇಳಿದ್ರೆ ನನ್ನ ಟೀಚಿಂಗ್ ಮೇಲೆ ನಾನೇ ಡೌಟ್ ಮಾಡ್ದಂಗೆ ಅನ್ಸುತ್ತೆ. ನಿಮ್ ಬಗ್ಗೆ ಹೇಳಿಲ್ಲ ನಾನು. ಬೆಂಗಳೂರಿನೊಳಗೆ ಸಾಕ್ಷಾತ್ ಬೇಕಾಗ್ತಿದ್ದಾರೆ. ಆ ಶರ್ಮಾ ಈ ಶರ್ಮಾ ಅಂತಿದ್ದಾರೆ ನೋಡ್ರಿ, ಉದ್ದಕ್ಕೆ ಒಂದು ಲಿಸ್ಟ್ ಇದೆ, ಶರ್ಮಾ ಲಿಸ್ಟ್ ಇದೆ ನೋಡಿ. ಸಾಕ ಲೈವ್ ಎಕ್ಸಾಂಪಲ್. ನನಗೇನು ಯಾರ ಬಗ್ಗೆ ಜಲಸ್ ಅನ್ನುವಂಥದ್ದೇನಿಲ್ಲ, ನನಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ನನಗೆ ಆ ರೀತಿಯಾಗಿ ಸ್ಪರ್ಧೆಗೂ ನಾನು ಇಳಿಯೋದಿಲ್ಲ, ಆ ಪ್ರಶ್ನೆ ಬೇರೆ. ಆದರೆ ವಾಸ್ತವಿಕತೆಯನ್ನು ಗುರುತಿಸೋದಕ್ಕೆ ಈ ಕಂಪ್ಯಾರಿಸನ್ ಅವಶ್ಯಕತೆ ಇದೆ ಅಂತ ಹೇಳೋದು. ನನಗೆ ವಾಸ್ತವಿಕವಾಗಿ ಔಪಚಾರಿಕವಾಗಿ ನಾವು ಇಂತಹ ಮಹಾವೇದಾಂತಿನೇ ಆಗಿರಬಹುದು, ಆದರೆ ಸಂದರ್ಭಾನುಸಾರವಾಗಿ ಅಂಥ ಪ್ರಸಂಗ ಬಂದಾಗ ಎಲ್ಲ ವೇದಾಂತ ತೊಳ್ಕೊಂಡು ಹೋಗುತ್ತೆ, ಎಲ್ಲ ವೇದಾಂತ ತೊಳ್ಕೊಂಡು ಹೋಗುತ್ತೆ. ಅದನ್ನು ಅವ್ರು ಹೇಳ್ತಾರೆ, ಅಜಾತೆಯೇ ತ್ರಸತಾಂ ಸದಾ, ಪ್ರತಿ ಕ್ಷಣವೂ ಭಯಭೀತರಿರ್ತಾರೆ. ಟೀಚಿಂಗ್ ಸೆಂಟರ್ ಅದೇನು ಪ್ರಾಪರ್ಟಿ ಅಲ್ಲ, ಅದೇನು ಇವರ ಆಶ್ರಮ ಅಲ್ಲ, ಏನಲ್ಲ, ಟೀಚಿಂಗ್ ಸೆಂಟರ್ ಅಂತ ಅಂದ್ರೆ ಏನು, ಕ್ಲಾಸ್ ನಡೆಸ್ಲಿಕ್ಕೆ ಒಂದು ಜಾಗ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಈಗ ಅದನ್ನು ಬಿಟ್ಟು ಹೋಗ್ಬೇಕು ಅನ್ನೋಂತ ಭಯ ಯಾಕೆ ಇರ್ಬೇಕು? ಅದು ಇಲ್ಲ, 50 ವರ್ಷ ನಾ ಮಾಡೀನಿ, ಇಲ್ಲಿ 40 ವರ್ಷ ಮಾಡೀನಿ. ನೀನು 40 ವರ್ಷ ಮಾಡು, 50 ವರ್ಷ ಮಾಡು, ಮಾಡೋದು ನಿನ್ನ ಧರ್ಮ, ನೀನು ಮಾಡಿದೀಯ. ನಾ ಇನ್ನು ಮುಂದೆ ಎಲ್ಲಿ ಹೋಗ್ಬೇಕು? ಅಲ್ಲಿದೆ ನೋಡಪ್ಪ ಪ್ರಾಬ್ಲಮ್. ತ್ರಸತ ಸದಾ ತ್ರಸತ. ಎನಿ ಸ್ಮಾಲ್ ರೀಸನ್ ಇಸ್ ಓಕೆ, ಒಂದು ಸಣ್ಣದೊಂದು ಕಾರಣ ಸಾಕ ನೀನು ಭಯ ಬೀಳಿಸ್ಲಿಕ್ಕೆ. ಅಷ್ಟು ಗಟ್ಟಿರ್ಬೇಕು, ಅಷ್ಟು ಗಟ್ಟಿರ್ಬೇಕು. ಆದ್ದರಿಂದ ದೇಶಿತ ಜಾತಿಸ್ತು, ಈ ಬೌದ್ಧ ಅನುಯಾಯಿಗಳೇನಿದ್ದಾರೆ ಇವರು ಜಾತಿಯನ್ನು ಸ್ವಲ್ಪ ಹಿಡ್ಕೊಂಡಿರ್ತಾರೆ. ಹಾಂ, ಅವರು ಭಿಕ್ಕುಗಳಾಗಿದ್ರೂ ಚಿಂತೆ ಇಲ್ಲ, ಅವರು ಭಗವತಿ ಭಿಕ್ಷಾಂದೇಹಿ ಅಂತ ಹೋಗ್ತಾ ಇದ್ದಾಗ್ಯೂ ಚಿಂತೆ ಇಲ್ಲ, ಆದರೆ ಜಾತಿ ಇಟ್ಕೊಂಡಿರ್ತಾರೆ, ಬಿಟ್ಕೊಳ್ಳೋದಿಲ್ಲ. ಯಾಕೆ, ಏನು ಮಾಡಲಿಕ್ಕಾಗ್ತದೆ ಹಿಂಗಿದ್ರೆ ಅನ್ನೋದನ್ನು ಇಲ್ಲಿ ಪೂರ್ವಭಾವಿಯಾಗಿ ಒಂದು ವಿಷಯ ತಗೊಂಡು ಮುಂದುವರಿಸ್ತಾರೆ ಭಾಷ್ಯ. ಯಾಪಿ ಬುದ್ಧೈ ಅದ್ವೈತವಾದಿಭಿ ಜಾತಿ ದೇಶಿತ ಉಪದಿಷ್ಟಾ ಉಪಲಂಬನಂ ಉಪಲಂಬಃ ತಸ್ಮಾತ್ ಉಪಲಬ್ಧೇ ಇತ್ಯರ್ಥಃ ಸಮಾಚಾರಾತ್ ವರ್ಣಾಶ್ರಮಾದಿ ಧರ್ಮ ಸಮಾಚಾರಾತ್ ತಾಭ್ಯಾಂ ಹೇತುಭ್ಯಾಂ ಅಸ್ತಿ ವಸ್ತುತ್ವವಾದಿನಾಂ ಅಸ್ತಿ ವಸ್ತುಭಾವಃ ಇತ್ಯೇವಂ ವದನಶೀಲಾನಾಂ ದೃಢಾಗ್ರಹವತಾಂ ಶ್ರದ್ಧಧಾನಾಂ ಮಂದವಿವೇಕಿನಾಂ ಅರ್ಥಉಪಾಯತ್ವೇನ ಸಾ ದೇಶಿತ ಜಾತಿ. ವೆರಿ ಬ್ಯೂಟಿಫುಲ್. ಅವರು ಅವರು ಜಾತಿಯನ್ನು ಉಪದೇಶಿಸ್ತಾರೆ. ಜಾತಿಯನ್ನು ಉಪದೇಶಿಸ್ತಾರೆ ಅಂದ್ರೆ ಏನು, ಏನು ಅರ್ಥ ಮಾಡ್ಕೊಂಡ್ರಿ ನೀವು ಬಿಡಿ. 21ನೇ ಶತಮಾನದ ಬಗ್ಗೆ ವಿಚಾರ ಮಾಡಬೇಡ್ರಿ, ಅಂದಿನ ವಿಚಾರ ಮಾಡ್ರಿ. ಜಾತಿಯನ್ನು ಉಪದೇಶಿಸುತ್ತಾರೆ ಅಂದ್ರೆ ಏನಿದೆ? ಆತ್ಮನಿಗೆ ಹುಟ್ಟು ಇದೆ ಅಂದ್ರೆ ಈ ಜಗತ್ತು ಸತ್ಯ, ಅಪ್ರತ್ಯಕ್ಷವಾಗಿ ಎಷ್ಟೇ ವೇದಾಂತವನೇ ಅದು ಅದಕ್ಕೆ ಅದ್ವೈತ ಶಬ್ದನೂ ತಂದಾರೆ ನೋಡ್ರಿ. ಅವರು ಅದ್ವೈತಿಗಳೇ ಆಗಿದ್ದಿರಬಹುದು, ವೇದಾಂತಿಗಳೇ ಆಗಿದ್ದಿರಬಹುದು, ಆದರೂ ಕೂಡ ಹೆದರಿಕೆಯಿಂದ ಒಳಗಾಗಿ ಅವರು ಜಾತಿಯನ್ನು ಅಂದರೆ ಆತ್ಮನಿಗೆ ಹುಟ್ಟು ಇದೆ ಅಂತಲೇ ವಾದ ಮಾಡ್ತಾರೆ. ಪಾಪ ಇನ್ನೇನು ಹೇಳಬೇಕು ಇನ್ನು. ಓಂ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್. ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.